ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಕಾರವಾರದ ಹೋಮಿಯೋಪತಿ ವೈದ್ಯರಾದಂತಹ ಡಾ ಅಪರ್ಣಾ ಕಿಂದಳ್ಕರ್ ಅವರೊಂದಿಗೆ ಸಂದರ್ಶನ. ಡಾ ಅಪರ್ಣಾ ಕಿಂದಳ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅನ್ನುವಂತ ಒಂದು ಮಾತಿದೆ. ನಾವು ಯಾವಾಗಲೂ ಕೂಡ ಆರೋಗ್ಯವಂತವಾಗಿರಬೇಕು, ದೈಹಿಕವಾಗಿ ಮಾನಸಿಕವಾಗಿಯೂ ಕೂಡ ನಾವು ಆರೋಗ್ಯವಂತವಾಗಿರಬೇಕು ಅಂತ ಆಶಿಸ್ತೇವೆ. ಆದರೆ ಎಷ್ಟೋ ಬಾರಿ ನಮ್ಮ ಕೈಯಲ್ಲಿ ಇರುವುದಿಲ್ಲ ಆರೋಗ್ಯ ಅನ್ನುವಂತಹದ್ದು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇವೆ. ಆರೋಗ್ಯದಲ್ಲಿ ಏನೇ ಏರುಪೇರಾದರೂ ಕೂಡ ವೈದ್ಯರನ್ನು ಭೇಟಿಯಾಗ್ತೀವಿ. ಸಾಮಾನ್ಯವಾಗಿ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳು ಕೂಡ ಲಭ್ಯ ಇದೆ. ಕೆಲವರಿಗೆ ಆಯುರ್ವೇದ ಆಗಬಹುದು, ಕೆಲವರಿಗೆ ಇಂಗ್ಲಿಷ್ ಮೆಡಿಸಿನ್ ಅಥವಾ ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ವಾಸಿಯಾಗುವಂತಹ ಒಂದು ಸಮಸ್ಯೆ ಇರಬಹುದು, ಅಥವಾ ಹೋಮಿಯೋಪತಿ ಆಗಬಹುದು. ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಿವೆ. ಇವೆಲ್ಲವುಗಳಿಗೆ ನಾವು ಹೋಲಿಸಿ ನೋಡಿದಾಗ ಈ ಹೋಮಿಯೋಪತಿ ವಿಧಾನದ ಒಂದು ವಿಶೇಷತೆ ಏನು, ಅದರ ಒಂದು ಪ್ರಾಮುಖ್ಯತೆ ಏನು? ಇದರ ವಿಶೇಷತೆ ಏನಂದ್ರೆ, ಬಹಳಷ್ಟು ಜನ ಇವಾಗ ಹೋಮಿಯೋಪತಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದು ತುಂಬಾ ಕಡಿಮೆ. ನೀವು ಬೇರೆ ಇಂಗ್ಲಿಷ್ ಮೆಡಿಸಿನ್ಸ್ ಇರಲಿ ಅಥವಾ ಇವಾಗ ಹೇಗಾಗಿದೆ ಅಂದ್ರೆ, ಬಹಳಷ್ಟು 80% ಜನ ಹೋಗೋದು ಅಲೋಪತಿಕ್ ಮೆಡಿಸಿನ್ಸ್ಗೆ. ಸೊ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ ಔಷಧಿಗಳಿಂದ. ಸೊ ನಮ್ಮ ಔಷಧಿಗೆ ಹೋಮಿಯೋಪತಿ ಮೆಡಿಸಿನ್ಸ್ಗೆ ಏನಾಗುತ್ತೆ, ನಿಮ್ಗೆ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಇದರಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ, ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಅಂತ ಎಲ್ಲ ಜನರಿಗೆ ಗೊತ್ತಿದೆ. ಆದ್ರೂ ಬಂದವ್ರು ಕೇಳ್ತಾರೆ ಸೈಡ್ ಎಫೆಕ್ಟ್ಸ್ ಇದೆಯಾ ಇಲ್ಲ ಅಂತ. ಒಂದು ಸೈಡ್ ಎಫೆಕ್ಟ್ ಇರುತ್ತೆ. ಯಾವಾಗಂದ್ರೆ ಬಹಳಷ್ಟು ಜನ ಇವಾಗ ಏನ್ ಮಾಡ್ತಾ ಇದಾರೆ, ಎಲ್ಲ ಆನ್ಲೈನ್ ಸಿಗ್ಬಿಡತ್ತೆ, ಮೊಬೈಲ್ ಅಲ್ಲಿ ನೋಡ್ಬಿಡ್ತಾರೆ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬಂದ್ಬಿಡತ್ತೆ. ಅದನ್ನ ನೋಡಿ ಸ್ವ ಇಚ್ಛೆಯಿಂದ ಅವರೇ ಮೆಡಿಕೇಶನ್ಸ್ ತಗೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಅವರಿಗೆ ಆನ್ಲೈನ್ ಅಲ್ಲಿ ಮೆಡಿಸಿನ್ಸ್ ಅವೈಲೇಬಲ್ ಆಗ್ಬಿಡತ್ತೆ. ಸೊ ಆ ರೀತಿಯಲ್ಲಿ ಯಾವಾಗ ಮೆಡಿಸಿನ್ಸ್ ತಗೋತಾರೋ ಅವಾಗ ಖಂಡಿತ ಸೈಡ್ ಎಫೆಕ್ಟ್ ಆಗೇ ಆಗತ್ತೆ. ಸೊ ವಿದೌಟ್ ದಟ್ ನೀವು ಡೈರೆಕ್ಟ್ಲಿ ಡಾಕ್ಟರ್ ಕಡೆ ಹೋಗಿ ಕರೆಕ್ಟ್ಲಿ ನಿಮ್ಮ ಏನ್ ಸಮಸ್ಯೆ ಇದೆಯೋ ಅದನ್ನ ತೋರಿಸ್ಬಿಟ್ಟು ಔಷಧಿಯನ್ನ ತಗೊಂಡಾಗ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಗೆ ಏನ್ ಸಮಸ್ಯೆ ಇದೆಯೋ ಅದಕ್ಕೆ ಆ ಸಮಸ್ಯೆ ಗುಣವಾಗತ್ತೆ. ಈಗ ಎಷ್ಟು ಸರಿ ಹೇಳುವಂತಹದ್ದು, ನಮಗೆ ತಕ್ಷಣಕ್ಕೆ ಗುಣ ಆಗಬೇಕು ಅಂತ ಹೇಳುವಂತಹದ್ದು. ಆದ್ರೆ ಈ ಹೋಮಿಯೋಪತಿ ಔಷಧಿ ಚಿಕಿತ್ಸೆಯನ್ನ ಮಾಡಿಸಿದಂತ ಒಂದು ಸಂದರ್ಭದಲ್ಲಿ ದೀರ್ಘಕಾಲಿಕವಾಗಿ ಕಾಯಬೇಕಾಗ್ತದೆ, 1 ತಿಂಗಳು 6 ತಿಂಗಳು ಕಾಯಬೇಕಾಗ್ತದೆ ಅಂತ. ಇದು ನಿಜವಾದ? ಇದು ಹೌದು, ನಿಜ ಆಗತ್ತೆ. ಹೇಗೆ ನಿಜ ಆಗತ್ತೆ ಅಂತ ಹೇಳ್ತೇನೆ. ಇವಾಗ ಹೋಮಿಯೋಪತಿ ಆಪ್ಷನ್ ಅನ್ನ ಜನ ತಗೊಳ್ಳೋದು ಲಾಸ್ಟ್ ಆಪ್ಷನ್. ಬೇರೆಲ್ಲ ಪದ್ಧತಿಗಳು ಫೇಲ್ಯೂರ್ ಆದ್ರೆ ಹೋಗ್ತೀವಿ. ಹೌದು, ಅವರು ಫಸ್ಟ್ ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಬಹಳಷ್ಟು ವರ್ಷ ಕಳೆದಿರ್ತಾರೆ, ಸಾಕಷ್ಟು ಹಾಸ್ಪಿಟಲ್ ಅಲ್ಲಿ ತಿರುಗಾಡಿರ್ತಾರೆ, ಸಾಕಷ್ಟು ಮೆಡಿಕೇಶನ್ ತಗೊಂಡಿರ್ತಾರೆ, ಔಷಧಿಗಳನ್ನ ತಗೊಂಡಿರ್ತಾರೆ. ಒಂದು ವರ್ಷದಿಂದ 10 ವರ್ಷನೂ ಕಳೆದಿರ್ತಾರೆ ಒಬ್ಬೊಬ್ಬರು. ಇದೆಲ್ಲ ಮುಗಿದ ನಂತರ ಅವ್ರಿಗೆ ಅನ್ಸುತ್ತೆ ಇವಾಗ ಒಂದ್ ಲಾಸ್ಟ್ ಆಪ್ಷನ್, ಇದು ಸಹ ಒಂದಿದೆ, ಹೋಮಿಯೋಪತಿನೂ ಇದೆ, ಇದನ್ನು ಟ್ರೈ ಮಾಡಿ ನೋಡೋಣ ಅಂತ. ಆದ್ರೆ ನಮ್ ಕಡೆ ಬರೋ ತನಕ ಏನಾಗಿರುತ್ತೆ, ಅವರಿಗೆ 10 ವರ್ಷದ ಹಿಂದೆ ಏನ್ ಸಮಸ್ಯೆ ಆಗಿತ್ತು, ಈ 10 ವರ್ಷದಲ್ಲಿ 10 ಪಟ್ಟು ಜಾಸ್ತಿ ಆಗಿರತ್ತೆ. ಇವಾಗ ನಾವು ಅದನ್ನ ಪರಿಹಾರ ಮಾಡ್ಬೇಕಂದ್ರೂ ಸಹ ಸಿವಿಯಾರಿಟಿ ಆಫ್ ದ ಡಿಸೀಸ್ ಕೂಡ ಹೆಚ್ಚಿಗಾಗಿರತ್ತೆ. ಮತ್ತೇನಾಗುತ್ತೆ, ಅವ್ರ ಔಷಧಿಗಳನ್ನು ಅಷ್ಟು ತಗೊಂಡಿರ್ತಾರೆ, ಬೇರೆ ಬೇರೆ ತರ ಔಷಧಿ, ಅದರದ್ದು ಪರಿಣಾಮ ಸಹ ಅವ್ರ ದೇಹದ ಮೇಲೆ ಇರತ್ತೆ. ಇವಾಗ ನಾವು ಮೆಡಿಸನ್ ಫಸ್ಟ್ ಕೊಡೋದು ಯಾವ್ದಕ್ಕಿರತ್ತೆ, ಇವಾಗ ಅವ್ರು ಸಾಕಷ್ಟು ಮೆಡಿಸನ್ ತಗೊಂಡಿರ್ತಾರೆ, ಎಷ್ಟು ನಮ್ಗೆ ಗೊತ್ತಿರಲ್ಲ ಯಾವ ಮೆಡಿಸನ್ಸ್ ಅವ್ರು ತಗೊಂಡಿದ್ದಾರೆ ಇನ್ನೂವರೆಗೆ ಅಂತ. ಆ ಮೆಡಿಸನ್ಸ್ ಅನ್ನ ನಾವು ಅವ್ರ ದೇಹದಿಂದ ತೆಗಿಬೇಕು, ಅದ್ರ ಪರಿಣಾಮ ಅರ್ಧ ಪರಿಣಾಮ ಏನಾಗಿದೆಯೋ ಅವ್ರ ದೇಹದ ಮೇಲೆ ಅದನ್ನ ನಾವು ಫಸ್ಟ್ ನಿವಾರಿಸಿ, ನಂತರ ಅವ್ರಿಗೇನ್ ಸಮಸ್ಯೆ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನೀವು ಹೋಮಿಯೋಪತಿಯನ್ನ ಫಸ್ಟ್ ಆಪ್ಷನ್ ಆಗಿ ಬಂದ್ರೆ ನಿಮ್ ಸಮಸ್ಯೆಗೆ ನಿವಾರಣೆನೂ ಬೇಗನೆ ಸಿಗುತ್ತೆ. ಮತ್ತೆ ಅದೇ ಹೇಳಿದ್ನಲ್ವಾ, ಫಾರ್ ದಿಸ್ ರೀಸನ್ ಏನಾಗುತ್ತೆ, ನಮ್ಗೆ ಟೈಮು ಬಹಳ ಬೇಕಾಗ್ಬಿಡತ್ತೆ. ಈಗ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳು ಕೂಡ ಇವೆ ಅಂತ ಹೇಳಿದ್ರಿ, ಹೋಮಿಯೋಪತಿ ಕಥೆ ಹೇಗೆ? ಇವಾಗ ಇದರಲ್ಲಿ ನಾ ಹೇಳಿದೆ ಸೈಡ್ ಎಫೆಕ್ಟ್ಸ್ ಅಂತೂ ಇರುವುದಿಲ್ಲ. ಒಂದೇ ಒಂದು ಯಾವಾಗ ನೀವಾಗಿ ಮಾಡಬಾರ್ದು ಆ ರೀತಿಯಲ್ಲಿ ಮಾಡಿದಾಗ ಸೈಡ್ ಎಫೆಕ್ಟ್ ಆಗತ್ತೆ. ಯಾಕಾಗತ್ತೆ ಸೈಡ್ ಎಫೆಕ್ಟ್ ಆವಾಗ ಅಂತ ಹೇಳ್ತೇನೆ. ಇವಾಗ ಒಂದು ಉದಾಹರಣೆ ಕೊಡ್ತೇನೆ, 2 ಪೇಷಂಟ್ ಬಂದ್ರೆ ಅನ್ಕೊಳ್ಳಿ, ಇಬ್ಬರಿಗೂ ನೆಗಡಿ ಶೀತ ಆಗಿರೋದಿದೆ, ಕೆಮ್ಮಿದೆ ಶೀತ ಆಗಿರೋದಿದೆ. ನಾವು ಇಬ್ಬರಿಗೂ ಒಂದೇ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವರ ದೇಹದ ಪ್ರಕೃತಿ ಮೇಲೆ ಔಷಧಿಗಳು ಚೇಂಜ್ ಆಗತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರದ ಔಷಧಿ ಬರುತ್ತೆ. ಇವಾಗ ಇವ್ರೇನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ತಾರೋ ಅಲ್ಲಿ ಇನ್ ಜನರಲ್ ಅವರಿಗೂ ಅಷ್ಟೊಂದು ಟೈಮ್ ಇರುವುದಿಲ್ಲ, ಎಲ್ಲ ಎಕ್ಸ್ಪ್ಲೇನ್ ಮಾಡುವಷ್ಟು ಅವ್ರಿಗೆ ಟೈಮ್ ಇರಲ್ಲ. ಇನ್ ಶಾರ್ಟ್ ಬರೀ ಒಂದು ನಾಲೆಜ್ ಪರ್ಪಸ್ ಅವರು ಹೇಳಿರ್ತಾರೆ ಈ ಕೆಲವೊಂದು ಮೆಡಿಸನ್ಸ್ ನಿಮ್ಗೆ ಶೀತ ಜ್ವರ ಬಂದ್ರೆ ನೀವು ತಗೊಳ್ಬಹುದು ಅಂತ. ಅವ್ರ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಎಲ್ಲಾ ದೇಹದ ಪ್ರಕೃತಿಗಳನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿರೋದು ಇರುವುದಿಲ್ಲ. ಆದ್ರೆ ಜನರಿಗೆ ಅದ್ರ ಅರಿವು ಇರುವುದಿಲ್ಲ, ನಾಲ್ಕೈದು ಔಷಧಿ ಇದೆ ಇದ್ರಲ್ಲಿ ಒಂದು ತಗೊಂಡು ನೋಡುವ ಅಂತ ತಗೊಂಡ್ಬಿಡ್ತಾರೆ. ಸೊ ಏನಾಗತ್ತೆ, ಎಲ್ಲಾ ಮನುಷ್ಯನ ದೇಹದ ಪ್ರಕೃತಿ ಬೇರೆ ಬೇರೆ ಇರುತ್ತೆ. ಇವಾಗ ಇದು ನೀವು ಕೇಳಿರೋದೇ ಬಹುದು, ವಾತ ಶೀತ ಅಂತ ಉಷ್ಣ ಪ್ರಕೃತಿ ಅಂತ ಕೇಳಿರ್ತೇವೆ. ಸೊ ನಮ್ ಹೋಮಿಯೋಪತಿಯಲ್ಲೂ ಸಹ ನಾವು ಔಷಧಿ ಕೊಡ್ಬೇಕಂದ್ರೆ ಇವಾಗ ಒಬ್ಬ ಪೇಷಂಟ್ ಬಂದ, ಅವನ ದೈಹಿಕ ಮಾನಸಿಕ ಕಂಡೀಷನ್ ಹೇಗಿದೆ, ಅವನ್ ವಿಚಾರ ಮಾಡೋ ರೀತಿ ಹೇಗೆ, ನೋಡ್ಲಿಕ್ಕೆ ಅವ್ರು ಹೇಗಿದ್ದಾರೆ, ದಪ್ಪಗಿದ್ದಾರ ಸಣ್ಣಗಿದ್ದಾರ ಅಂದ್ರೆ ಒಟ್ಟು ಅವನ ಬಾಡಿಯನ್ನ ನಾವು ಸ್ಟಡಿ ಮಾಡ್ತೇವೆ. ಸ್ಟಡಿ ಮಾಡಿಬಿಟ್ಟು ನಂತರ ಮೆಡಿಸನ್ ಕೊಟ್ಟಾಗ ಅವಾಗ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗುದಿಲ್ಲ. ಮತ್ತಿನ್ನೊಂದೇನಿರುತ್ತೆ, ಇವಾಗ ತಗೊಳ್ಳೋ ವಿಧಾನವನ್ನ ಹೇಳ್ತೇನೆ. ಇವಾಗ ಇದರಲ್ಲಿ ಬೇರೆ ಮೆಡಿಸನ್ಸ್ ತರ ಡೈರೆಕ್ಟ್ ಮೆಡಿಸನ್ಸ್ ತಗೊಳ್ಳೋದು ಇರುವುದಿಲ್ಲ, ಯಾವಾಗೂ ಸಹ ಟ್ಯಾಬ್ಲೆಟ್ಸ್ ಅನ್ನ ಸೀಪ್ಕೊಂಡು ತಗೊಳ್ಳಿ ಅಂತ ಹೇಳ್ತೇವೆ. ಅದು ಯಾಕೆ ನಾವು ಹಾಗೆ ಹೇಳೋದು, ನಮ್ ನಾಲಿಗೆ ಹಾಗೂ ಬಾಯಿ ಒಳಗಡೆ ಬಹಳಷ್ಟು ನರಗಳಿರುತ್ತೆ. ಆ ನರಗಳು ನಮ್ಮ ದೇಹ ಹಾಗೂ ಮೈಂಡ್ಗೆ ಕನೆಕ್ಟೆಡ್ ಇರುತ್ತೆ. ಅದರಿಂದ ಯಾವಾಗ ನೀವು ಸೀಪ್ತಿರೋ ಆ ಮೆಡಿಸನ್ಸ್ ಆ ನರಗಳಿಂದ ಅಬ್ಸಾರ್ಪ್ಷನ್ ಆಗತ್ತೆ, ಮತ್ತೆ ಪೂರ್ತಿ ದೇಹದ ಮೇಲೆ ಪರಿಣಾಮ ಮಾಡತ್ತೆ. ಸೊ ಅದರಿಂದ ನಿಮ್ಗೆ ಆಸಿಡಿಟಿ ಆಗೋ ತಗೊಂಡ ಕೆಲವೊಂದು ಮೆಡಿಸನ್ಸ್ ಇರತ್ತೆ, ತಗೊಂಡ್ರೆ ಆಸಿಡಿಟಿ ಆಗತ್ತೆ, ಲೂಸ್ ಮೋಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಅವು ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರತ್ತೆ ಬೇರೆ ಬೇರೆ ಔಷಧಿಗಳದ್ದು. ಆದ್ರೆ ಇಲ್ಲಿ ನಾವು ಡೋಸೇಜ್ ಅನ್ನ ನೋಡಿ ಕೊಟ್ಟಿರ್ತೇವೆ, ಒಬ್ರಿಗೆ ಎಷ್ಟು ಡೋಸ್ ಬೇಕಾಗತ್ತೆ ಒಂದು ದಿವಸ. ಗಂಡನಿಗಾಗಿರೋದು ಹೆಂಡತಿಗೂ ಆಗ್ಬೇಕಾಗಿಲ್ಲ, ಇಲ್ಲ ಆ ರೀತಿ. ಸರಿ, ಈಗ ಸಾಮಾನ್ಯರ ಒಂದು ದೃಷ್ಟಿಯಲ್ಲಿ ನೋಡುವಾಗ ಹೋಮಿಯೋಪತಿ ಮದ್ದುಗಳೆಲ್ಲೂ ಕೂಡ ಬಿಳಿ ಮಾತ್ರೆ ಹಾಗೆ ಕಾಣ್ತದೆ ಅಂತ ಹೇಳಿ, ನಿಜವಾಗಿ ಅದರಲ್ಲಿ ಔಷಧಿಯ ಗುಣ ಇರೋದು ಯಾವುದ್ರಲ್ಲಿ? ಏನ್ ಸಾಮಾನ್ಯವಾಗಿ ಅವ್ರು ನೋಡ್ತಾರೆ ಗುಳಿಗೆ, ಅದು ಶುಗರ್ ಪಿಲ್ಸ್ ಇರತ್ತೆ. ಶುಗರ್ ಅಂದ್ರೆ ಡೈರೆಕ್ಟ್ ಸಕ್ಕರೆಯಿಂದ ಮಾಡಿರೋದು ಇರುದಿಲ್ಲ, ಹಾಲಿಂದ ಮಾಡಿರೋದು ಇರತ್ತೆ. ಆದ್ರೆ ಸೀಪಿದ್ರೆ ನಿಮ್ಗೆ ಸಿಹಿನೇ ಅನ್ಸುತ್ತೆ ಅದು. ಆದ್ರೆ ಯಾವಾಗ ನಾವು ಔಷಧಿ ಕೊಡ್ತೇವೆ, ಒಬ್ಬ ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ತರ ಮೆಡಿಸಿನ್ಸ್ ಬರುತ್ತೆ, ಅದರಲ್ಲಿ ನಾವು ಲಿಕ್ವಿಡ್ ಆಡ್ ಮಾಡಿ ಕೊಡ್ತೇವೆ. ನಿಜವಾಗಿ ಔಷಧಿ ಇರೋದು ಲಿಕ್ವಿಡ್ ಅಲ್ಲಿ, ಟ್ಯಾಬ್ಲೆಟ್ಸ್ ಅಲ್ಲಿ ಏನು ಔಷಧಿ ಇರುವುದಿಲ್ಲ. ಯಾವ ಯಾರಿಗೆ ಯಾವ ತರದ ಔಷಧಿ ಬೇಕು ಅದ್ ನಮ್ ಕಡೆ ಮೆಡಿಸನ್ಸ್ ಇರುತ್ತೆ ಎಲ್ಲ, ಅಷ್ಟು ನೋಡ್ಬಿಟ್ಟು ಯಾರಿಗೆ ಎಷ್ಟು ಡೋಸ್ ಇಂದ ಎಷ್ಟು ಮಾತ್ರೆ ಬೇಕಾಗಬಹುದು ಅದನ್ನ ನೋಡ್ಬಿಟ್ಟು ಆಮೇಲೆ ಆ ಟ್ಯಾಬ್ಲೆಟ್ಸ್ ಅಲ್ಲಿ ನಾವು ಔಷಧಿಯನ್ನ ಮಿಕ್ಸ್ ಮಾಡಿ ಕೊಡ್ತೇವೆ. ಹಾಗಿರತ್ತೆ. ಒಬ್ಬ ಪೇಷಂಟ್ಗೆ ಅಥವಾ ಒಬ್ಬ ವ್ಯಕ್ತಿಗೆ ರೋಗಿಗೆ ಇಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ಯಾವ ಆಧಾರದಲ್ಲಿ ನಿರ್ಧಾರ ಮಾಡುವಂತದ್ದು? ಇವಾಗ ಅವರ ರೋಗ ಎಷ್ಟು ಯಾವ ಪ್ರಮಾಣದಲ್ಲಿ ಬೆಳೆದಿದೆ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ ಅನ್ಕೊಳ್ಳಿ ಜ್ವರ ನೆಗಡಿ ಅಂತ ಬಂದಿದ್ದಾರೆ, ಇವಾಗ ಸಣ್ಣ ಮಕ್ಕಳಿದ್ರೆ ಅವರಿಗೆ ಡೋಸ್ ಕಡಿಮೆ ಬರುತ್ತೆ. ಒಂದೆರಡು ದಿವಸದಿಂದ ಜ್ವರ ನೆಗಡಿ ಇದೆಯೋ ಅವರಿಗೆ ಜಾಸ್ತಿ ನಾವು ಹೈ ಡೋಸಿನ ಕೊಡೋ ಅವಶ್ಯಕತೆ ಇರುವುದಿಲ್ಲ. ಮತ್ತೆ ಸೇಮ್ ಜ್ವರ ನೆಗಡಿ ಅಂತ ಹೇಳಿ ಇವಾಗ ವಯಸ್ಸಾದವರು ಬಂದ್ರೆ ಅವರಿಗೂ ಸಹ ನಾವು ಹೆಚ್ಚಿನ ಡೋಸ್ ಇದ್ ಕೊಡ್ಲಿಕ್ಕೆ ಆಗುದಿಲ್ಲ. ಮಧ್ಯ ವಯಸ್ಸಿದ್ದವರಿಗೆ ನಾವು ಕಡಿಮೆ ಡೋಸ್ ಇಂದ ಹೈ ಡೋಸ್ ತನಕ ಯಾವ್ದಾದ್ರು ಕೊಡಬಹುದು, ಡಿಪೆಂಡಿಂಗ್ ಅವ್ರಿಗೆ ರೋಗ ಸಿವಿಯಾರಿಟಿ ಎಷ್ಟಿದೆ ಅದನ್ನ ನೋಡ್ಬಿಟ್ಟು. ಮತ್ತೆ ಇನ್ನೊಂದೇನಾಗುತ್ತೆ, ಲೈಕ್ ಎಕ್ಸಾಂಪಲ್ ಹೇಳ್ತೇನೆ, ಪೈಲ್ಸ್ ಆಯ್ತು, ಕಾನ್ಸ್ಟಿಪೇಷನ್ ಆಯ್ತು, ಇವೆಲ್ಲ ಒಂದೆರಡು ದಿವಸದ ಸಮಸ್ಯೆ ಇರುವುದಿಲ್ಲ, ಬಹಳ ವರ್ಷದಿಂದನೂ ಸಮಸ್ಯೆ ಇರುತ್ತೆ ಒಬ್ಬೊಬ್ರಿಗೆ. ಆದ್ರೆ ಅವ್ರು ನಮ್ ಕಡೆ ಬರೋದೇ ಲೇಟ್ ಆಗಿ ಬಂದಿರ್ತಾರೆ, ಬಂದ ನಂತರ ಹೇಳ್ತಾರೆ 5 ವರ್ಷ ಆಯ್ತು ಈ ಸಮಸ್ಯೆ ಇದ್ಬಿಟ್ಟು. ಅವಾಗೇನಾಗತ್ತೆ, ನಾವು ಅವ್ರಿಗೆ ಸ್ಟಾರ್ಟ್ ಮಾಡ್ಬೇಕಿದ್ರೆ ಕಡಿಮೆ ಡೋಸ್ ಇಂದ ಸ್ಟಾರ್ಟ್ ಮಾಡ್ತಾ ಲಾಸ್ಟ್ ಡೋಸ್ ಏನಿದೆಯೋ ಹೆಚ್ಚಿಗೆ ಡೋಸ್ ಇದೆಯೋ ಅಲ್ಲಿ ತನಕ ಹೋಗ್ಬೇಕಾಗತ್ತೆ. ಯಾವಾಗ ಅವರಿಗೆ ಸಮಸ್ಯೆ ನಿವಾರಣೆ ಆಗತ್ತೆ ಮೆಡಿಕೇಶನ್ ಸ್ಟಾಪ್ ಆಗ್ಬಿಡತ್ತೆ. ಆಮೇಲೆ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ಕಾಯಿಲೆಗಳಿಗೆ ಈ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡಿಸಬಹುದು? ಆಲ್ಮೋಸ್ಟ್ ಎಲ್ಲಾ ಡಿಸೀಸಸ್ ಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ, ಕೆಲವೊಂದು ಎಕ್ಸೆಪ್ಷನ್. ಎಕ್ಸೆಪ್ಷನ್ಸ್ ಹೇಗಂದ್ರೆ, ಏನೋ ಒಂದು ಆಕ್ಸಿಡೆಂಟ್ ಆಯ್ತು ಅವಾಗ ನಾವು ಹೋಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಅವು ಕೆಲವೊಂದು ಎಕ್ಸೆಪ್ಷನ್ಸ್. ಇವಾಗ ಕ್ಯಾನ್ಸರ್ 4th stage ಇದೆ, ಲಾಸ್ಟ್ ಸ್ಟೇಜ್ ಇದೆ, ಅವಾಗೂ ಸಹ ನಾವು ಅವ್ರನ್ನ ಕ್ಯೂರ್ ಮಾಡ್ಲಿಕ್ಕೆ ಆಗುದಿಲ್ಲ, ಗುಣಪಡಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ, ಏನ್ ನೋವು ಆಗ್ತಾ ಇದೆ, ಆ ನೋವನ್ನ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಔಷಧಿಯನ್ನ ಕೊಡ್ಬಹುದು, ಆದ್ರೆ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗೆ ಕೆಲವೊಂದು ಎಕ್ಸೆಪ್ಷನ್ಸ್, ಅದನ್ ಬಿಟ್ಟು ಬಾಕಿ ಏನಿದೆಯೋ, ಇವಾಗ ಒಂದು ಕೆಮ್ಮು ಜ್ವರ ನೆಗಡಿ ಶೀತ ಹಿಡಿದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಲಿ, ಪೈಲ್ಸ್ ಇರ್ಲಿ, ಹರ್ನಿಯಾಸ್ ಇರ್ಲಿ, ಯಾವುದು ಸರ್ಜಿಕಲ್ ಡಿಸೀಸಸ್ ಇರುತ್ತೋ, ಅಂದ್ರೆ ಯಾವ ರೋಗಗಳಿಗೆ ಶಸ್ತ್ರಚಿಕಿತ್ಸೆ ಬೇಕು ಅಂತಿರುತ್ತೋ ಅಂತ ರೋಗಗಳಿಗೂ ಸಹ ನಾವು ಔಷಧಿಯಿಂದ ಗುಣಪಡಿಸಬಹುದು. ಸೊ ಹೀಗಾಗಿ ಒಂದೆರಡು ಅಂತ ಹೇಳಿಕ್ಕಾಗಲ್ಲ, ಬಹಳಷ್ಟು ರೋಗಗಳಿವೆ, ಬಹಳಷ್ಟು ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಲಭ್ಯವಿದೆ. ವಯೋಮಿತಿ ಏನಾದರೂ ಉಂಟಾ? ಅದಕ್ಕೆ ಅಂದ್ರೆ ಚಿಕ್ಕ ಮಕ್ಕಳಿಗೆ 6 ತಿಂಗಳ ಒಳಗಿನ ಚಿಕ್ಕ ಮಕ್ಕಳು ಇರ್ತಾರೆ, ಅವರಿಗೆ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡಿಸಬಹುದು, ಅಥವಾ ವಯೋವೃದ್ಧರು ಇರ್ತಾರೆ 70-80 ಮೇಲೆ ಅವರಿಗೆ ಎಲ್ಲಾ ವಯಸ್ಸಿಗೂ ನಾವು ಔಷಧಿಯನ್ನ ಕೊಡಬಹುದು. ಆದ್ರೆ ಅದೇ ಅಂತಲ್ವಾ, ಚಿಕ್ಕ ಮಕ್ಕಳಿಗಿದ್ರೆ ಅವ್ರಿಗೆ ಕೊಡೋ ವಿಧಾನ ಬೇರೆ ಇರುತ್ತೆ. ಸೊ ಡಾಕ್ಟರಿಗೆ ಗೊತ್ತಿರುತ್ತೆ, ನುಂಗ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ, ಅವಾಗ ನಾವು ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಆವಾಗ ಡೈರೆಕ್ಟ್ ನಾವು ಲಿಕ್ವಿಡ್ ಅನ್ನ ಅವ್ರ ಬಾಯಿ ಒಳಗಡೆ ಹಾಕ್ಬೇಕಾಗತ್ತೆ, ನಾಲ್ಗೆ ಮೇಲೆ ಇಡೋದಿರತ್ತೆ. ಅದು ಒಂದ್ ಪರ್ಟಿಕ್ಯುಲರ್ ಏರಿಯಾ ಇರತ್ತೆ, ಅಲ್ಲೇ ಹಾಕ್ಬೇಕು ಮಗುವಿಗೆ, ಬೇರೆ ಕಡೆ ಹಾಕಿದ್ರೆ ತೊಂದರೆ ಆಗ್ಬಹುದು. ಅದನ್ನ ನೋಡಿ ಡಾಕ್ಟರೇ ಹಾಕೋದಿರತ್ತೆ. ಇನ್ನೊಂದು ವಿಧಾನ ಇರತ್ತೆ, ಹೇಗಂದ್ರೆ ಇನ್ಹೇಲ್ ಮಾಡೋದು. ಕಾಟನ್ ಇರತ್ತಲ್ಲ, ಹತ್ತಿ ಇರತ್ತೆ, ಅದರಲ್ಲಿ ನಾವು ಮೆಡಿಸನ್ ಅನ್ನ ಇಟ್ಟು ಮೂಗಿನ ಹತ್ತಿರ ಇಡೋದು. ಯಾವಾಗ ಮಗು ಶ್ವಾಸ ತಗೊಳ್ಳೋದಿರತ್ತೋ ಆ ಶ್ವಾಸದ ಜೊತೆ ಆ ಔಷಧಿಯ ಗುಣ ಏನಿದೆ, ಔಷಧಿ ಒಳಗಡೆ ಅವರು ಶ್ವಾಸ ಜೊತೆ ತಗೊಂಡ್ ಬಿಟ್ಟಿರ್ತಾರೆ. ಯಾಕಂದ್ರೆ ಬಹಳ ಸೆನ್ಸಿಟಿವ್ ಇರ್ತಾರೆ ಮಕ್ಕಳು, ಅವರಿಗೆ ಸೀಪ್ಲಿಕ್ಕೂ ಬರುವುದಿಲ್ಲ ಅವಾಗ. ಸೊ ಈ ರೀತಿಯಲ್ಲಿ ಮಕ್ಳು ಇದ್ದಾವಾಗ ಅವರಿಗೆ ಈ ರೀತಿಯಲ್ಲಿ ಬೇರೆ ಬೇರೆ ತರ ನಾವು ಕೊಡ್ತೇವೆ, ಡೈರೆಕ್ಟ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅವಾಗ. ಹಾಗೆ ಅದನ್ ಬಿಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಸಿನವರು ತಗೋಬಹುದು. ಇವಾಗ ಹಾಲುಣಿಸೋ ತಾಯಿಯಂದ್ರೆ ಇರ್ತಾರೆ, ಅವರಿಗೂ ಭಯ ಇರತ್ತೆ, ಈ ಟೈಮಲ್ಲಿ ನಾವು ಏನಾದ್ರೂ ಔಷಧಿ ತಗೊಂಡ್ರೆ ಮಗುವಿಗೂ ಹೋಗತ್ತೇನು ಅಂತ. ಆತರ ಏನು ಹೋಗುದಿಲ್ಲ, ಅವರು ಸಹ ತಗೋಬಹುದು ಮೆಡಿಸನ್ಸ್. ಬಾಣಂತಿಯರು ಇರ್ತಾರೆ, ಅವರು ತಗೋಬಹುದು. ಗರ್ಭಿಣಿಯರು ಇರ್ತಾರೆ, ಅವರು ಸಹ ತಗೋಬಹುದು. ಒಂದೇ ಒಂದು ಹೇಳೋದಂದ್ರೆ, ನೀವಾಗಿ ನೀವು ಯಾವಾಗೂ ಮೆಡಿಸನ್ ತಗೊಳ್ಲಿಕ್ಕೆ ಹೋಗ್ಬೇಡಿ, ಯಾವಾಗೂ ಡಾಕ್ಟರ್ ಕಡೆ ಹೋಗ್ಬಿಟ್ಟು ತೋರಿಸಿ ತಗೊಳ್ಳಿ ಅಂತ. ಆಮೇಲೆ ಸಕ್ರಿಯ ಗುಳಿಗೆಯಲ್ಲಿ ಔಷಧಿಯನ್ನ ಮಿಶ್ರ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ಈಗ ಒಂದು ಪ್ರಶ್ನೆ ಬರುತ್ತದೆ, ಮಧುಮೇಹಿಗಳು ಇದನ್ನ ತಿನ್ನಬಹುದಾ ಅಂತ. ಹೌದು, ತಗೊಳ್ಬಹುದು. ಇವಾಗ ಹೇಗಿರತ್ತೆ, ಡಯಾಬಿಟಿಸ್ ಮಧುಮೇಹ ಇರ್ತಾರೆ, ಅವರಿಗೂ ಸಹ ನಾವು ನೋಡಿ ಡೋಸೇಜ್ ಅನ್ನ ಕೊಟ್ಟಿರ್ತೇವೆ. ಇನ್ನೊಂದು ಹೇಳ್ತೇನೆ, ಇವಾಗ ಟ್ಯಾಬ್ಲೆಟ್ಸ್ ಏನಿದೆಯೋ ಸ್ವೀಟ್ ಇರತ್ತೆ, ಆದ್ರೆ ಅವು ಸಕ್ಕರೆಯಿಂದ ಮಾಡಿರೋದು ಇರುವುದಿಲ್ಲ. ಇವಾಗ ಗೋಟ್ ಆಡು, ಆಡು ಅಥವಾ ಮೇಕೆ, ಮೇಕೆ ಅದ್ರದ್ದು ಹಾಲಿಂದ ಮಾಡಿರೋದಿರತ್ತೆ. ಅಂದ್ರೆ ಆ ಹಾಲಲ್ಲಿ ಲ್ಯಾಕ್ಟೋಸ್ ಅಂತ ಇರತ್ತೆ, ಅದು ನ್ಯಾಚುರಲಿ ಸ್ವೀಟ್ ಇರೋದು, ಅದರಲ್ಲಿ ಯಾವುದು ಸಕ್ಕರೆ ಮಿಕ್ಸ್ ಮಾಡಿರೋದು ಇರೋದಿಲ್ಲ, ನ್ಯಾಚುರಲಿ ಟೇಸ್ಟ್ ಇರೋದೇ ಸ್ವೀಟ್. ಅದಕ್ಕೆ ಅದರಿಂದ ಮಾಡಿರೋ ಟ್ಯಾಬ್ಲೆಟ್ಸ್ ಇರತ್ತೆ. ಆ ಕಾರಣದಿಂದ ಅವರ ಡಯಾಬಿಟೀಸ್ಗಾಗ್ಲಿ ಶುಗರ್ ಲೆವೆಲ್ಸ್ಗಾಗ್ಲಿ ಯಾವುದೇ ಪರಿಣಾಮ ಆಗುದಿಲ್ಲ. ನಾವು ನೋಡ್ಬಿಟ್ಟು ಎಷ್ಟು ಡೋಸೇಜ್ ಇವ್ರಿಗೆ ಬೇಕಾಗ್ಬೋದು. ಬಹಳಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಬರ್ತಾರೆ, ಅಂದ್ರೆ ಅವ್ರು ಡಯಾಬಿಟೀಸ್ಗೇನೆ ಟ್ರೀಟ್ಮೆಂಟ್ ತಗೋತಾರೆ, ಅದಕ್ಕೆ ಏನು ತೊಂದರೆ ಇಲ್ಲ. ಅವರು ಸಹ ತಗೋಬಹುದು, ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಬಹುದು. ಈಗ ಜನರ ಒಂದು ಆಯ್ಕೆ ಮಾಡುವಂತ ಒಂದು ಸಂದರ್ಭದಲ್ಲಿ, ಅಂದ್ರೆ ಯಾವ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನ ಪಡಿಬೇಕು ಅಂದಾಗ, ಜ್ವರ ಬಂದಾಗ ಅಥವಾ ಶೀತ ನೆಗಡಿ ಬಂದಂತಹ ಸಂದರ್ಭದಲ್ಲಿ ಹೋಮಿಯೋಪತಿಗೆ ಬರ್ತಾರೋ ಅಥವಾ ಬೇರೆ ಪದ್ಧತಿಗೆ ಬರ್ತಾರೆ? ಬರ್ತಾರೆ, ಸಣ್ಣ ಮಕ್ಕಳಿಗೂ ಸಹ ಕರ್ಕೊಂಡು ಬರ್ತಾರೆ, ವಯಸ್ಸಾದವರು ಕೂಡ ಬರ್ತಾರೆ. ಜನರಲ್ಲಿ ಹೇಗಿದೆ ಒಂದು ಪ್ರತಿಕ್ರಿಯೆ? 10 ನಿಮ್ಗೆ 2-3 ಜನ ಬರ್ತಾರೆ, ಅದು ಪ್ರತಿಕ್ರಿಯೆ. ಇವಾಗ 10 ಜನರಿಗೆ ಬಂದಿದೆ ಜ್ವರ, ಅದರಲ್ಲಿ 2 ಹೋಮಿಯೋಪತಿದಲ್ಲಿ ಬರ್ತಾರೆ, ಸ್ಟಾರ್ಟಿಂಗ್ ಗೆ ಬರ್ತಾರೆ, ಬಾಕಿ ಜನ ಬೇರೆ ಕಡೆ ಹೋಗ್ತಿರ್ಬೋದು, ಅವ್ರು ಲಾಸ್ಟ್ ಗೆ ಬರ್ತಾರೆ. ಆ 2 ಜನ ಬರೋದು ಯಾಕಂದ್ರೆ ಅವರಿಗೆ ಹೋಮಿಯೋಪತಿ ಬಗ್ಗೆ ಗೊತ್ತಿರುತ್ತೆ. ಹೌದು, ಅವರು ತಂದೆ ತಾಯಿ ಅವರಿಗೆ ಚಿಕ್ಕವರಿರುವಾಗಿಂದ ಔಷಧಿಯನ್ನ ಕೊಡಿಸಿರ್ತಾರೆ, ಅಥವಾ ಅವ್ರ ಮನೆಯಲ್ಲಿ ಯಾರಾದ್ರೂ ಡಾಕ್ಟರ್ ಇರ್ತಾರೆ, ಹೋಮಿಯೋಪತಿ ಡಾಕ್ಟರ್ ಇರ್ತಾರೆ, ಅವ್ರು ನೋಡಿರ್ತಾರೆ, ಅಥವಾ ಅದ್ರ ಬಗ್ಗೆ ಅವರಿಗೆ ಸಣ್ಣ ವಯಸ್ಸಿಂದಾನು ಅದ್ರ ಜ್ಞಾನ ಇರತ್ತೆ, ಸ್ವಲ್ಪ ಅವೇರ್ನೆಸ್ ಇರತ್ತೆ ಅದ್ರ ಬಗ್ಗೆ. ಮತ್ತೆ ಕೆಲವೊಬ್ಬರಲ್ಲಿ ಹೇಗೆ, ಒಂದ್ಸಲ ಅವ್ರ ಔಷಧಿ ತಗೊಂಡ್ರು, ಹೋಮಿಯೋಪತಿ ಔಷಧಿ ತಗೊಂಡು ಅವ್ರಿಗೆ ಗುಣ ಆಯ್ತು, ಅವ್ರಿಗ ನಂಬಿಕೆ ಬಂದ್ಬಿಡತ್ತೆ. ಸರಿ, ಇವಾಗ ನಾವು ಎಲ್ಲದಕ್ಕೂ ಔಷಧ ಹೋಮಿಯೋಪತಿ ಮೆಡಿಸನ್ ನ ತಗೋಬಹುದು ಅಂತ. ಒಂದ್ಸಲ ನಂಬಿಕೆ ಬಂದ ನಂತರ ಅವರಿಗೆ ಏನೇ ತೊಂದರೆ ಆಗ್ಲಿ ಅವರು ಫಸ್ಟ್ ಇಲ್ಲೇ ಬಂದು ಮೆಡಿಸನ್ ತಗೊಳ್ಳೋದು, ಹೋಮಿಯೋಪತಿ ಮೆಡಿಸನ್ಸ್ ತಗೋತಾರೆ. ಆದ್ರೆ ಒಂದೇ ಏನಂದ್ರೆ, 10 ಹಾಗೆ ಬರೋ ಜನ 2-3. ಈಗ ಎಷ್ಟೋ ಸರಿ ಏನಾಗ್ತದೆ ಅಂತಂದ್ರೆ, ಈಗ ಚರ್ಮ ಕಾಯಿಲೆ ಇರುವಂತವ್ರು ಅಥವಾ ದೀರ್ಘಕಾಲೀನ ಕಾಯಿಲೆ ಇರುವಂತವ್ರು 1-2 ಹೋಮಿಯೋಪತಿ ಚಿಕಿತ್ಸೆಯನ್ನ ಮಾಡಿಸ್ತಾರೆ, ಆದ್ರೂ ಕೂಡ ಏನು ಕಣ್ಣಿಗೆ ಕಾಣುವುದಿಲ್ಲ ಬದಲಾವಣೆ ಅಂತ. ಹಾಗಾಗಿ ಈ ಪದ್ಧತಿ ಬೇಡ, ಇನ್ಯಾವ್ದಾದ್ರು ಮಾಡುವಂತ ಪ್ರವೃತ್ತಿ ಬರ್ತದೆ ಹೇಗೆ? ಇದ್ರಲ್ಲೂ ಸ್ಕಿನ್ ಕಂಪ್ಲೇಂಟ್ಸ್ ಏನಿದೆ, ಚರ್ಮ ರೋಗ ಏನಿದೆಯೋ, ಇವಾಗ ನೋಡಿ ನಮ್ ಚರ್ಮದ ಮೇಲೆ ಏನಾದ್ರೂ ಆಗ್ಬೇಕಂದ್ರು ಸಹ ಹೊರಗಡೆಯಿಂದ ಏನಾದ್ರೂ ಆಗ್ಬೇಕಂದ್ರೆ ಒಂದು ಗಾಯ ಆಗ್ಬೇಕು, ಇಲ್ಲ ಯಾವ್ದೋ ಒಂದು ಇನ್ಸೆಕ್ಟ್ ಕಡಿಬೇಕು, ಆತರ ಏನಾದ್ರು, ಇದು ಹೊರಗಡೆಯಿಂದ ಆಗೋ ಕಾಸಸ್ ಅಪಾಯಗಳು. ಇದನ್ ಬಿಟ್ಟು ಏನು ಹೊರಗಡೆಯಿಂದ ಯಾವುದೇ ಅಪಾಯ ಆಗಿಲ್ಲ, ಆದ್ರೂ ಸಹ ಸ್ಕಿನ್ ಮೇಲೆ ನಿಮ್ಗೆ ಚೇಂಜಸ್ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಿಮ್ಮ ದೇಹದ ಒಳಗಡೆ ಏನೋ ಮಿಸ್ಟೇಕ್ ಆಗಿದೆ. ದರ್ ಇಸ್ ಸಮ್ ಪ್ರಾಬ್ಲಮ್ ಇನ್ ಸೈಡ್ ಯುವರ್ ಬಾಡಿ, ಬಾಡಿ ಬ್ಯಾಲೆನ್ಸ್ ಏನೋ ತಪ್ಪಿದೆ. ಅದ್ರ ಸಲುವಾಗಿ ನಿಮ್ ಬಾಡಿ ನಿಮ್ಗೆ ತೋರಿಸ್ಕೊಡ್ತಾ ಇದೆ, ನನಗೇನೋ ತೊಂದರೆ ಆಗ್ತಾ ಇದೆ. ನೀವು ದೇಹದ ಒಳಗಡೆ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅದನ್ನೇ ನಿಮ್ಮ ದೇಹ ನಿಮ್ಮ ಚರ್ಮದ ಮೇಲೆ ನಿಮ್ಗೆ ತೋರಿಸುತ್ತೆ, ಏನೋ ತಪ್ಪಾಗ್ತಾ ಇದೆ, ಇದನ್ನ ಸರಿ ಮಾಡ್ಕೋಬೇಕು, ತಿದ್ಕೋಬೇಕು ಅಂತ ಹೇಳಿ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವ್ ಏನ್ ಮಾಡ್ತೇವೆ, ಅದ್ರ ಮೇಲೆ ಏನಾದ್ರೂ ಹಚ್ಚಬಿಡ್ತೇವೆ, ಕ್ರೀಮ್ ಹಚ್ಚಿಬಿಡ್ತೇವೆ, ಹೋಗ್ಬಿಡತ್ತೆ, ಎರಡ್ ಮೂರ್ ದಿವಸದಲ್ಲೇ ಹೋಗ್ಬಿಡತ್ತೆ, ಒಂದ್ 6 ತಿಂಗಳು ಬಿಟ್ಟು ಮತ್ತೆ ಪುನಃ ಬರುತ್ತೆ. ಯಾಕಂದ್ರೆ ನೀವು ಮೇಲಿಂದ ಅಷ್ಟೇ ಅದಕ್ಕೆ ಸಮಸ್ಯೆನ ಪರಿಹಾರ ಮಾಡ್ಕೊಂಡಿದ್ದೀರಾ, ಆದ್ರೆ ಪ್ರಾಬ್ಲಮ್ ಇರೋದು ನಿಮ್ಮ ದೇಹದ ಒಳಗಡೆ. ಅದಕ್ಕೆ ಎಷ್ಟು ತನಕ ನೀವು ನಿವಾರಣೆ ಕೊಡಿಸ್ಬೇಕು, ಎಷ್ಟು ತನಕ ಅವ್ರು ಅದನ್ನ ಮಾಡಲ್ವೋ ಏನಾಗತ್ತೆ, ಡಿಸೀಸ್ ಸ್ಪ್ರೆಡ್ ಆಗ್ತಾ ಹೋಗತ್ತೆ. ಇವಾಗ ಕೈಗಾಗಿದ್ಯಾ, ಅಲ್ಲಿ ಏನಾದ್ರು ಹಚ್ತೀರಾ ನೀವು, ಆಯಿಂಟ್ಮೆಂಟ್ ಹಚ್ತೀರಾ, ಕೈಗೆ ಹೋಗ್ಬಿಡತ್ತೆ, ಕಾಲಿಗೆ ಬಂದ್ಬಿಡತ್ತೆ, ಅಲ್ಲಿ ಹಚ್ತೀರಿ ಕಾಲಿಗೆ ಹೋಗ್ಬಿಡತ್ತೆ, ಮತ್ತೆ ನಿಮ್ಮ ದೇಹದ ಬೇರೆ ಯಾವ್ದಾದ್ರು ಏರಿಯಾಗೆ ಅದು ಸ್ಪ್ರೆಡ್ ಆಗ್ಬಿಡತ್ತೆ. ಹೀಗಾಗಿ ಅವ್ರು ಬಹಳಷ್ಟು ಟೈಮ್ ಕಳ್ದಿರ್ತಾರೆ, ಆಮೇಲೆ ನಮ್ ಕಡೆ ಬಂದಿರ್ತಾರೆ. ಅವಾಗ ಏನಾಗುತ್ತೆ, ಆಲ್ರೆಡಿ ಡಿಸೀಸ್ ಬಹಳ ಸ್ಪ್ರೆಡ್ ಆಗಿರತ್ತೆ, ನಾವು ಅದನ್ನ ಗುಣ ಮಾಡಬೇಕಂದ್ರು ಸಹ ಅದಕ್ಕೆ ಟೈಮ್ ತಗೊಳ್ಳತ್ತೆ ಅವಾಗ. ಸೊ ಕೆಲವೊಬ್ಬರಿಗೆ ಬಹಳ ಪೇಷನ್ಸ್ ಇರತ್ತೆ, ಅಂದ್ರೆ ಅವರಿಗೆ ಗೊತ್ತಾಗಿರತ್ತೆ, ಅಂದ್ರೆ ಇಷ್ಟು ವರ್ಷ ಅವ್ರು ವೇಟ್ ಮಾಡಿರ್ತಾರೆ. ಸೊ ಇವಾಗ ಇಲ್ಲೂ ಸಹ ಸ್ವಲ್ಪ ವೇಟ್ ಮಾಡುವ, ಚೇಂಜಸ್ ಬಂದೇ ಬರತ್ತೆ ಅಂತ ಅವರಿಗೆ ನಂಬಿಕೆ ನಾವು ಕೊಟ್ಟಿರ್ತೇವೆ. ಯಾಕಂದ್ರೆ ನಮ್ಗೆ ಗೊತ್ತಿರತ್ತೆ ನಾವು ಇದನ್ನ ಗುಣ ಮಾಡಬಹುದು ಅಂತ. ಸೊ ಜನ ಪೇಷಂಟ್ಸ್ ವೇಟ್ ಮಾಡ್ತಾರೆ, ವೇಟ್ ಮಾಡಿ 6 ತಿಂಗಳ ತನಕ, 7-8 ತಿಂಗಳು, ಕೆಲವೊಬ್ಬರಿಗೆ 1-2 ತಿಂಗಳಲ್ಲೇ ಸಮಸ್ಯೆ ಪರಿಹಾರ ಆಗ್ಬಿಡತ್ತೆ. ಸೊ ವೇಟ್ ಮಾಡಿ ತಗೊಳ್ಳೋರು ಸಹ ಇದ್ದಾರೆ. ಈಗ ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಒಂದು ಸಂದರ್ಭದಲ್ಲಿ ಏನಾದರೂ ಪಥ್ಯ ಅಂತ ಇದೆಯಾ, ಅಂದ್ರೆ ಆಹಾರದ ಮೊದಲು ತಗೊಳ್ಬೇಕು, ಆಹಾರದ ನಂತರ ತಗೊಳ್ಬೇಕು, ಹೇಗೆ ಅಂತ? ಯಾವುದೇ ಹೋಮಿಯೋಪತಿ ಔಷಧಿ ತಗೊಳ್ಳಿ, ಆಹಾರಕ್ಕಿಂತ ಮುಂಚೆ ತಗೊಳ್ಳೋದಿರತ್ತೆ, ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ 1/4 ತಾಸು ಮುಂಚೆ ಆದ್ರೂ ತಗೋಬೇಕು. ಮತ್ತೆ ಬಹಳಷ್ಟು ಮೆಡಿಸನ್ಸ್ ಹೇಗಿರತ್ತೆ ಅಂದ್ರೆ, ನೀವು ನೀರ್ ಜೊತೆ ತಗೊಳ್ಳೋ ಹಾಗಿಲ್ಲ. ಇವಾಗ ಸಾಮಾನ್ಯವಾಗಿ ನೀವು ಬಾಯಿಗೆ ಟ್ಯಾಬ್ಲೆಟ್ ಹಾಕ್ತೀರಿ, ನೀರ್ ಜೊತೆ ನುಂಗ್ ಬಿಡ್ತೀರಿ. ಇಲ್ಲಿ ಔಷಧಿ ಆ ರೀತಿಯಲ್ಲಿ ತಗೊಳ್ಳೋದು ಇರುವುದಿಲ್ಲ, ನೀವು CP ತಗೋಬೇಕು, ನೀರ್ ಜೊತೆ ಯಾವ್ದು ತಗೊಳ್ಳೋ ಹಾಗಿರುವುದಿಲ್ಲ. ಯಾವ್ದನ್ನ ನೀರ್ ಜೊತೆ ತಗೋಬೇಕಿದೆಯೋ ಅದನ್ನ ನಾವು ಸಪರೇಟ್ ಆಗಿ ಹೇಳಿರ್ತೇವೆ. ಇನ್ನೊಂದು ಊಟದಲ್ಲೂ ಸಹ ಆಹಾರದಲ್ಲಿ ಕೆಲವೊಂದು ಪಥ್ಯಗಳನ್ನ ಮಾಡೋದಿರತ್ತೆ. ಮೇನ್ ಅಂದ್ರೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಈ ಮೂರನ್ನ ಹಸಿ ತಿನ್ನೋ ಹಾಗಿರುವುದಿಲ್ಲ. ಯಾಕಂತ ಹೇಳ್ತೇನೆ, ಈ ಮೂರು ಪದಾರ್ಥಗಳು ಬಹಳ ಉಗ್ರ. ನಿಮ್ಮ ಕಣ್ ಮುಚ್ಚಿನೂ ನೀವು ಹೇಳ್ಬೋದು, ನಿಮ್ ಮುಂದೆ ಇಟ್ಟಿದ್ರೆ ಇದು ಈರುಳ್ಳಿ ಇದೆ, ಆ ಸ್ಮೆಲ್ ಇಂದ ನೀವು ಹೇಳ್ಬೋದು, ಅದಷ್ಟು ಸ್ಟ್ರಾಂಗ್ ಇರತ್ತೆ. ಸೊ ಏನಾಗತ್ತೆ, ನೀವು ಮೆಡಿಸನ್ ಜೊತೆ ಈ ಮೂರನ್ನ ತಗೊಂಡವಾಗ ಮೆಡಿಸನ್ ಕಿಂತ ಜಾಸ್ತಿ ಈ ಮೂರ್ ಪದಾರ್ಥಗಳ ಪವರ್ ಜಾಸ್ತಿ ಆಗತ್ತೆ. ಇದನ್ನ ನಾವು ಆಂಟಿಡೋಟ್ಸ್ ಅಂತೇವೆ. ಅಂದ್ರೆ ಪಾಯ್ಸನ್ಗೆ ಹೇಗೆ ಆಂಟಿಡೋಟ್ ಇರತ್ತೆ, ಇದೇ ತರ ಈ ಮೂರು ಸಹ ಏನ್ ಮಾಡತ್ತೆ, ಆಂಟಿಡೋಟ್ ತರ ವರ್ಕ್ ಆಗತ್ತೆ. ಅಂದ್ರೆ ಮೆಡಿಸನ್ಸ್ ಅನ್ನ ಪೂರ್ತಿ ಎಷ್ಟು ಅದು ಎಫೆಕ್ಟ್ ಮಾಡಬೇಕು ನಿಮ್ ಬಾಡಿ ಮೇಲೆ ಅಷ್ಟು ಎಫೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತೆ ಇನ್ನೊಂದು ಕಾಫಿ, ಇದೊಂದು ಕಾಫಿಯು ಸಹ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇವಾಗಿನ ಜನರೇಷನ್ ಅಲ್ಲಿ ಕಾಫಿ ಅಂದ್ರೆ ತುಂಬಾ ಕಾಮನ್ಲಿ 3-4 ಸಲ ಕುಡಿದ್ ಬಿಡ್ತಾರೆ, ಒಂದು ಹ್ಯಾಬಿಟ್ ಆಗ್ಬಿಟ್ಟಿದೆ ಅವರಿಗೆ. ಸೊ ಆದ್ರೆ ಹೋಮಿಯೋಪತಿ ಮೆಡಿಸಿನ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಕಾಫಿಯನ್ನು ಸ್ವಲ್ಪ ಕಡಿಮೆ. ಸರ್, ಈಗ ಬೇರೆ ಬೇರೆ ಕಾಯಿಲೆಗಳ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹೋಮಿಯೋಪತಿ ಚಿಕಿತ್ಸೆಯನ್ನ ಹೇಗೆ ಕೊಡಿಸಬಹುದು ಎನ್ನುವುದ್ರ ಬಗ್ಗೆ, ಮೊದಲನೇದಾಗಿ ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹಾಗೂ ಇವುಗಳಿಗೆ ಯಾವ ರೀತಿಯ ಒಂದು ಚಿಕಿತ್ಸೆ? ಇದರಲ್ಲಿ ಬಹಳಷ್ಟು ಒಂದ್ ಕೆಲವೊಂದು ನಾನು ಎಕ್ಸಾಂಪಲ್ ಕೊಡ್ತೇನೆ, ಉದಾಹರಣೆ ಕೊಡ್ತೇನೆ. ಇವಾಗ ಮಹಿಳೆಯರಲ್ಲಿ ಕಾಮನ್ಲಿ ನಾವು ನೋಡುವಂತದಂದ್ರೆ ಮುಟ್ಟಿನ ಸಮಸ್ಯೆ, ಪೀರಿಯಡ್ ಪ್ರಾಬ್ಲಮ್ಸ್ ಬರುತ್ತೆ, ಸರಿ ಟೈಮಿಗೆ ಬರಲ್ಲ, ರೆಗ್ಯುಲರ್ ಆಗಿ ಪೀರಿಯಡ್ ಆಗಲ್ಲ, ಕೆಲವೊಬ್ಬರಿಗೆ ತುಂಬಾ ಬೇಗ ಬೇಗ ಆಗ್ತಿರತ್ತೆ, ಅಥವಾ ಕರೆಕ್ಟ್ ಆಗಿ ತಿಂಗಳ ತಿಂಗಳ ಆಗತ್ತೆ ರಕ್ತಸ್ರಾವ ಜಾಸ್ತಿ ಆಗತ್ತೆ, ಅಥವಾ ಮುಟ್ಟಾದಾಗ ತುಂಬಾ ಹೊಟ್ಟೆ ನೋವು ಬರೋದು, ಕಾಲು ನೋವು, ಅಂದ್ರೆ ದಿನನಿತ್ಯದ ಕೆಲಸಗಳನ್ನ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಆ ಟೈಮಿಗೆ ಅಂತದಿರ್ಲಿ. ಇವಾಗ ಮತ್ತೆ ಕಾಮನ್ಲಿ ನಾವು ನೋಡೋದಂದ್ರೆ PCOD. ಇವಾಗ ತುಂಬಾ ಸಣ್ಣ ಸಣ್ಣ ವಯಸ್ಸಿನ ಹೆಣ್ಮಕ್ಳಲ್ಲೂ ಸಹ ಕಾಮನ್ಲಿ ಇವಾಗ ನಾವು ನೋಡ್ತೇವೆ PCOD. ಇದು ಇನಿಷಿಯಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಯಾವಾಗ ನಿಮ್ಗೆ ಗೊತ್ತಾಗತ್ತೆ ಪೀರಿಯಡ್ ಯಾವಾಗ ನಿಮ್ದು ಮಿಸ್ ಆಗ್ತಾ ಇದೆ, ಸರಿಯಾಗಿ ಬರ್ತಾ ಇಲ್ಲ, ತುಂಬಾ ವೇಟ್ ಮಾಡಬೇಡಿ. 1-2 ತಿಂಗಳು ವೇಟ್ ಮಾಡಿ ಆದ್ರೂ ಸಹ ಮತ್ತೆ ಪುನಃ ಸೇಮ್ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇದೆಯಾ, ಅವಾಗೇನೆ ಡಾಕ್ಟರ್ ಕಡೆ ಹೋಗಿ ತೋರಿಸಿ ಚೆಕಪ್ ಮಾಡಿಸ್ಕೊಳ್ಳಿ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಡಿ, ತುಂಬಾ ವೇಟ್ ಮಾಡಬೇಡಿ ಅಂತ. ಆಮೇಲೆ ಫೈಬ್ರಾಯ್ಡ್, ಇದು ಸಹ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಮಹಿಳೆಯರಲ್ಲಿ, ಫೈಬ್ರಾಯ್ಡ್ ಆಗೋದು ಮತ್ತೆ ಎದೆಯಲ್ಲಿ ಗಂಟಾಗೋದು, ಫೈಬ್ರಾಯ್ಡಿನೋಮಾ ಅಂತೇವೆ. ಥೈರಾಯ್ಡ್ ಸಮಸ್ಯೆ, ಇದು ಥೈರಾಯ್ಡ್ ಸಮಸ್ಯೆ ಸಹ ಸಣ್ಣ ಸಣ್ಣ ವಯಸ್ಸಿನ ಕಾಲೇಜ್ ಹುಡುಗಿಯರಲ್ಲೂ ಸಹ ನಾವು ಇವಾಗ ನೋಡ್ತಾ ಇದ್ದೇವೆ. ತೂಕ ಜಾಸ್ತಿ ಆಗುವಂತದ್ದು. ಹೌದು, ವೇಟ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ತೂಕ ಕೆಲವೊಬ್ಬರಿಗೆ ತೂಕ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ತೂಕ ಕಡಿಮೆ ಆಗುತ್ತೆ. ಬಿಕಾಸ್ ಅದ್ರಲ್ಲಿ ಎರಡು ಇರುತ್ತೆ, ಹೈಪೋಥೈರಾಯ್ಡಿಸಮ್ ಅಂತ ಇರುತ್ತೆ, ಹೈಪರ್ ಥೈರಾಯ್ಡಿಸಮ್ ಅಂತ ಇರುತ್ತೆ. ಆ ಥೈರಾಯ್ಡ್ ಸಮಸ್ಯೆ ಏನೇ ಇದ್ರೂ ಅದಕ್ಕೆ ಪರಿಹಾರ ತಗೋಬಹುದು. ಮತ್ತೆ ಮಕ್ಕಳಾಗ್ಲಿಕ್ಕೆ ಕೆಲವೊಬ್ಬರಿಗೆ ಸಮಸ್ಯೆ ಆಗ್ತಿರುತ್ತೆ, ಅವರು ಸರಿ. ಇದು ಇಬ್ಬರಿಗೂ ಅಪ್ಲೈ ಆಗುತ್ತೆ, ಮಹಿಳೆಯರಿರ್ಲಿ ಗಂಡಸರಿರ್ಲಿ. ಮಕ್ಕಳಾಗಲಿಕ್ಕೆ ಸಮಸ್ಯೆ ಆಗ್ತಿರತ್ತೆ, ಅದಕ್ಕೂ ಸಹ ಟ್ರೀಟ್ಮೆಂಟ್ ಇರತ್ತೆ. ಆದ್ರೆ ಅದೇ, ನೀವು ಫಸ್ಟಿಗೆ ಬಂದು ಯಾವಾಗ ನಿಮ್ಗೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆಯೋ ಅವಾಗೆ ಬಂದು ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಕಡಿಮೆ ಸಮಯದಲ್ಲಿ ನಿಮ್ಗೆ ಡಿಸೀಸ್ ಕ್ಯೂರ್ ಆಗತ್ತೆ. ಈಗ ಯುನಾನಿ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಇದಕ್ಕೊಂದು ಪರೀಕ್ಷಾ ವಿಧಾನ ಅಂತ ಇರ್ತದೆ, ಹೋಮಿಯೋಪತಿಯಲ್ಲಿ ಪರೀಕ್ಷೆ ಮಾಡುವಂತ ವಿಧಾನ ಹೇಗೆ? ಇವಾಗ ನಮ್ಮಲ್ಲಿ ನಾವು ಮೇನ್ ನೋಡೋದೇನಂದ್ರೆ, ನೀವು ಏನ್ ನಮ್ಗೆ ಸಿಂಪ್ಟಮ್ಸ್ ಅನ್ನ ಹೇಳ್ತಾ ಇದ್ದೀರಾ, ನಿಮಗೇನ್ ತೊಂದರೆ ಆಗ್ತಾ ಇದೆ, ಅದು ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ರಿಪೋರ್ಟ್ಸ್ ನಮ್ಗೆ ಸೆಕೆಂಡ್ರಿ, ರಿಪೋರ್ಟ್ ಸಹ ಬೇಕು. ಯಾಕಂದ್ರೆ ದೇಹದ ಒಳಗಡೆ ಏನಿದೆಯೋ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ರಿಪೋರ್ಟ್ ಸಹ ಬೇಕು. ಆದ್ರೆ ಮೇನ್ ನಮ್ದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ, ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ, ಅದನ್ನ ಏನ್ ಸಿಂಪ್ಟಮ್ಸ್ ಇದೆ, ಆ ಸಿಂಪ್ಟಮ್ಸ್ ಬೇಸ್ಡ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡೋದಿರತ್ತೆ. ಸೊ ರಿಪೋರ್ಟ್ಸ್ ಕೂಡ ನಾವು ಸ್ಟಡಿ ಮಾಡ್ಲೇಬೇಕಾಗತ್ತೆ. ರಿಪೋರ್ಟ್ಸ್ ಆರ್ ಸೆಕೆಂಡ್ರಿ, ಬಟ್ ಫಸ್ಟ್ ಮೇನ್ ಅಂದ್ರೆ ನಿಮ್ಮ ಕೇಸ್ ಹಿಸ್ಟ್ರಿ ನಾವು ತಗೋಬೇಕಾಗುತ್ತೆ. ಯಾವಾಗಿಂದ ಸಮಸ್ಯೆ ಸ್ಟಾರ್ಟ್ ಆಯ್ತು, ಎಷ್ಟು ವರ್ಷ ಆಯ್ತು, ಏನೇನ್ ಟ್ರೀಟ್ಮೆಂಟ್ ತಗೊಂಡ್ರಿ, ಏನೇನ್ ಸಮಸ್ಯೆ ಆಗ್ತಾ ಇದೆ, ಯಾವಾಗ ಯಾವಾಗ ಯಾವ್ಯಾವ ಏಜ್ಗೆ ಏನೇನ್ ಚೇಂಜಸ್ ಆಯ್ತು ನಿಮ್ ದೇಹದ ಒಳಗಡೆ, ಇವೆಲ್ಲ ಕೇಸ್ ಸ್ಟಡಿ ಮಾಡಿಬಿಟ್ಟು ಏನಾದ್ರೂ ಹೆರಿಡಿಟ್ರಿ ಏನಾದ್ರೂ ಫ್ಯಾಕ್ಟರ್ಸ್ ವಂಶಪಾರಂಪರ್ಯ ಹೌದು ಅಂತವ್ ಕೆಲವೊಂದು ಡಿಸೀಸಸ್ ಇರುತ್ತೆ, ಅದನ್ನ ನೋಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡೋದಿರತ್ತೆ ವಿತ್ ದ ರಿಪೋರ್ಟ್ಸ್. ರಿಪೋರ್ಟ್ಸ್ ನಮ್ಗೆ ಸೆಕೆಂಡ್ರಿ, ಬಟ್ ಬೇಕು, ಎರಡು ಬೇಕು. ಬಟ್ ಫಸ್ಟ್ ಇಸ್ ಕೇಸ್ ಹಿಸ್ಟ್ರಿ ವಿತ್ ದಟ್ ರಿಪೋರ್ಟ್ಸ್. ಹಾಗೆ ಚಿಕ್ಕ ಮಕ್ಕಳಿಗೆ ಅಮ್ಮನೇ ಸಹಾಯ ಮಾಡಬೇಕಾಗ್ತದೆ. ಹೌದು ಸರ್. ಈಗ ಮಕ್ಕಳಲ್ಲಿ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಹಾಗೂ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸ್ತೀವಿ? ಕಾಮನ್ಲಿ ನಾವು ನೋಡ್ತಾ ಇದ್ದೇವೆ ಫಂಗಲ್ ಇನ್ಫೆಕ್ಷನ್ಸ್ ಆಗಿರುತ್ತೆ ಬಹಳ ವರ್ಷದ ಹಿಂದೆ ಅಥವಾ ತಿಂಗಳುಗಳ ಹಿಂದೆ. ಆದ್ರೆ ಅವರೇ ಮೆಡಿಕಲ್ ಶಾಪಿಗೆ ಹೋಗಿ ಆಯಿಂಟ್ಮೆಂಟ್ ತಂದು ಹಚ್ಕೊಂಡು ಬಿಡ್ತಾರೆ ಮುಜುಗ್ರ ಹೇಳ್ಕೊಳ್ಳಿಕ್ಕೆ. ಆದ್ರೆ ಆ ರೀತಿಯಲ್ಲಿ ಯಾವುದೇ ಅವರು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು ಅಂತ ಹೇಳ್ತೇನೆ. ಫಂಗಲ್ ಇನ್ಫೆಕ್ಷನ್ಸ್ ಆಯ್ತು, ಎಕ್ಸಿಮಾ ಆಯ್ತು, ಸೋರಿಯಾಸಿಸ್ ಆಯ್ತು, ಆಮೇಲೆ ವಯಸ್ಸಿಗೆ ಬಂದ ಹೆಣ್ಮಕ್ಳು ಗಂಡ್ಮಕ್ಳಲ್ಲಿ ಮೊಡವೆಗಳು ತುಂಬಾ ಕಾಮನ್ಲಿ ಬಂದ್ಬಿಡತ್ತೆ ಆ ಏಜ್ಗೆ. ಸೊ ಪಿಂಪಲ್ಸ್ ಆ ಪ್ರಾಬ್ಲಮ್ಸ್ ಇರಲಿ, ಅದಕ್ಕೆ ಹೇರ್ ಫಾಲ್ ಇರಲಿ, ಡ್ಯಾಂಡ್ರಫ್ ಇರಲಿ, ಇವೆಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ. ಟ್ರೀಟ್ಮೆಂಟ್ ಹೇಗೆ ಹೋಗುತ್ತೆ ಅಂದ್ರೆ, ಮೇಲಿಂದ ನಾವು ಏನು ಹಚ್ಚಲಿಕ್ಕೆ ಕೊಡೋದಿಲ್ಲ, ನೋ ಆಯಿಂಟ್ಮೆಂಟ್ಸ್, ಆಯಿಂಟ್ಮೆಂಟ್ ಆತರ ಏನು ಕೊಡೋದಿಲ್ಲ ಹಚ್ಚಲಿಕ್ಕೆ. ಓನ್ಲಿ ಟ್ಯಾಬ್ಲೆಟ್ಸ್ ಇರತ್ತೆ, ತಗೊಳ್ಳೋ ಟ್ಯಾಬ್ಲೆಟ್ಸ್ ಅಷ್ಟೇ ಇರತ್ತೆ. ಕೋರ್ಸ್ ಇರತ್ತೆ, 3 ತಿಂಗಳ ಕೋರ್ಸ್ ಇರತ್ತೆ, 6 ತಿಂಗಳ ಕೋರ್ಸ್ ಇರತ್ತೆ. ಅದು ಡಿಪೆಂಡ್ ಆಗತ್ತೆ ನಿಮ್ಮ ರೋಗ ಎಷ್ಟು ಸಿವಿಯರ್ ಇದೆ, ಕಡಿಮೆ ಇದೆಯಾ, ಸ್ವಲ್ಪ ಇವಾಗೇನೆ ಏನೋ ಸ್ಟಾರ್ಟ್ ಆಗಿದೆ, 1-2 ತಿಂಗಳಾಗಿದೆ ಅಂತ ಬಂದಿರ್ತಾರೆ, ಅವರಿಗೆ ಜಾಸ್ತಿ ಟೈಮ್ ಬೇಕಾಗಲ್ಲ, 1-3 ತಿಂಗಳ ಒಳಗಡೆ ಟ್ರೀಟ್ಮೆಂಟ್ ಮುಗಿದ್ಬಿಡತ್ತೆ. ಈಗ ಚಿಕ್ಕ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಮತ್ತು ಹೋಮಿಯೋಪತಿ ಚಿಕಿತ್ಸೆ ಹೇಗೆ? ಸಣ್ಣ ಮಕ್ಕಳಲ್ಲೂ ಸಹ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತೇವೆ. ಸಿಂಪಲ್ ಆಗಿ ಒಂದು ಜ್ವರ ಬಂದಿದೆ, ಶೀತ ಆಗಿದೆಯಾ, ಕೆಮ್ಮಿದೆಯಾ, ಹೊಟ್ಟೆ ನೋವು ಬರೋದು, ಮಕ್ಕಳಲ್ಲಿ ಹಲ್ ಬರೋದು, ಅದರದ್ದು ಕೆಲವೊಬ್ಬರಿಗೆ ಸಮಸ್ಯೆ ಆಗತ್ತೆ. ಹಲ್ ಬಂದಾಗ ತುಂಬಾ ಅಷ್ಟು ಜ್ವರ ಬರೋದು, ತೊಂದರೆ ಆಗೋದು, ಅವೆಲ್ಲ ಸಮಸ್ಯೆ ಇರತ್ತೆ, ಅದಕ್ಕೂ ಟ್ರೀಟ್ಮೆಂಟ್ ಇರತ್ತೆ. ಮಕ್ಕಳ ಬೆಳವಣಿಗೆಗೆ ದೈಹಿಕವಾಗ್ಲಿ ಮಾನಸಿಕವಾಗ್ಲಿ, ಕೆಲವೊಬ್ರು ಮಕ್ಕಳು ಮಾನಸಿಕವಾಗಿ ಸಮಯಕ್ಕೆ ತಕ್ಕಂತೆ ಬೆಳಿತಿರಲ್ಲ, ಅವರಿಗೂ ಸಹ ಟ್ರೀಟ್ಮೆಂಟ್ ಇರತ್ತೆ. ಕೆಲವೊಬ್ರು ಮಕ್ಕಳು ನಡೆಯೋದಿರ್ಲಿ, ಮಾತಾಡೋದಿರ್ಲಿ, ಇವೆಲ್ಲ ಸ್ಟೇಜಸ್ ಏನಿದೆಯೋ ಅದು ತುಂಬಾ ಡಿಲೇ. 4 ವರ್ಷ ಆದ್ರೂ ಕೂಡ ಮಾತಾಡೋದಿಲ್ಲ, 1 ವರ್ಷ ಆದ್ರೂ ಸಹ ಅವರು ನಡೀತಾ ಇರಲ್ಲ ಸರಿಯಾಗಿ, ಅಂತ ಬೆಳವಣಿಗೆಯಲ್ಲಿ ಏನು ಡಿಲೇಸ್ ಬರ್ತಾ ಇರತ್ತೆ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇರುತ್ತೆ. ಆಮೇಲೆ ಮಕ್ಕಳಲ್ಲಿ ಇವಾಗ ಇನ್ನೊಂದು ನಾನು ಇದು ಹೇಳಿಕ್ ಬಯಸ್ತೇನೆ, ಡೈಪರ್ಸ್ ಯೂಸ್ ಮಾಡೋದು ಜಾಸ್ತಿ, ಇವಾಗ ಡೈಲಿ ಯೂಸ್ ಮಾಡ್ತಾರೆ ಡೈಪರ್ಸ್. ಮುಂಚೆ ಎಲ್ಲ ಹೇಗಿತ್ತು, ಮಕ್ಕಳಿಗೆ ತುಂಬಾ ದೂರ ಎಲ್ಲಾದ್ರೂ ನೀವು ಟ್ರಾವೆಲ್ ಮಾಡ್ತಾ ಅವಾಗಷ್ಟೇ ಡೈಪರ್ಸ್ ಯೂಸ್ ಮಾಡ್ತಿದ್ರು, ಇಲ್ಲಾಂದ್ರೆ ಮನೆಯಲ್ಲೇ ಕಾಟನ್ ಬಟ್ಟೆಯನ್ನ ಯೂಸ್ ಮಾಡ್ತಿದ್ರು. ಆದ್ರೆ ಇವಾಗ ಹೇಗಾಗಿದೆ, ಡೈಪರ್ ಅಂದ್ರೆ ಅದೇ ಅವ್ರಿಗೆ ಬಟ್ಟೆ ಆಗ್ಬಿಟ್ಟಿದೆ, ಅದು ಮೇನ್. ಮಕ್ಕಳಿಗೆ ಡೈಪರ್ ಇಲ್ಲದೆ ಅವರೆಲ್ಲೂ ಕರ್ಕೊ ಮನೆಯಲ್ಲಿದ್ರು ಸಹ ಡೈಪರ್ ಹಾಕ್ತಾರೆ. ಆ ಡೈಪರ್ಸ್ ಇಂದ ಮಕ್ಕಳಿಗೆ ರ್ಯಾಶಸ್ ಆಗತ್ತೆ, ಇಚ್ಚಿಂಗ್ ಆಗೋದು, ಮಕ್ಕಳಿಗೆ ಹೇಳಲಿಕ್ಕೆ ಬರ್ತಿರಲ್ಲ, ಅಳ್ತಾ ಇರ್ತಾರೆ, ಯಾಕೆ ಅಳ್ತಾ ಇದಾರೆ ಅಂತ ಗೊತ್ತಾಗ್ತಿರಲ್ಲ, ಜ್ವರನೂ ಇಲ್ಲ ಏನೂ ಇಲ್ಲ, ಆದ್ರೆ ಯಾಕೆ ಅಳ್ತಾ ಇದೆ ಮಗು ಅಂತ. ಇದು ಸಹ ಒನ್ ಆಫ್ ದ ಮೇನ್ ರೀಸನ್ ಇರುತ್ತೆ, ದೊಡ್ಡ ಕಾರಣ ಇರುತ್ತೆ. ಸೊ ಹಾಗ ರ್ಯಾಶಸ್ ಆಗೋದಿರ್ಲಿ, ಮತ್ತೆ ಮಕ್ಕಳಲ್ಲಿ ಟಾನ್ಸಿಲೈಟಿಸ್ ಆಗೋದು ಕಾಮನ್, ಅದಕ್ಕೂ ಸಹ ಟ್ರೀಟ್ಮೆಂಟ್ ಇರುತ್ತೆ. ಇನ್ನೊಂದಿರುತ್ತೆ ಎಡಿನಾಯ್ಡ್ಸ್ ಅಂತ ಇರುತ್ತೆ, ನಮ್ ಟಾನ್ಸಿಲ್ಸ್ ಎಡಿನಾಯ್ಡ್ಸ್ ಅಂತ ಇರುತ್ತೆ. ಮಕ್ಕಳಲ್ಲಿ ಐಡಿನಾಯ್ಡ್ಸ್ಗಳು ಬೆಳೆದು ಬಿಡತ್ತೆ ಕೆಲವೊಬ್ರು ಮಕ್ಕಳಲ್ಲಿ. ಇದು 2-4 ವರ್ಷದ ತನಕ ಕಾಮನ್ಲಿ ಆಗತ್ತೆ ಮಕ್ಕಳಲ್ಲಿ. ಹೇಗೆ ಮಕ್ಕಳು ಬೆಳೀತಾರೋ, 5 ವರ್ಷ ದಾಟ್ತಾರೋ, ತಂತಾನೆ ಐಡಿನಾಯ್ಡ್ಸ್ ನಾರ್ಮಲ್ ಸೈಜ್ಗೆ ಬಂದ್ಬಿಡತ್ತೆ. ಆದ್ರೆ ಸಮ್ಟೈಮ್ಸ್ ಏನಾಗತ್ತೆ, ತುಂಬಾ ಜಾಸ್ತಿ ಬೆಳೆದ್ ಬಿಟ್ಟು ಅವರಲ್ಲೂ ಸಹ ಉಸಿರಾಟಕ್ ತೊಂದರೆ ಆಗೋದು, ಸರ್ ಮಲ್ಕೊಂಡ ತಕ್ಷಣ ಉಸಿರಾಟ ಆ ರೀತಿಯಲ್ಲೆಲ್ಲ ಸಮಸ್ಯೆ ಆಗೋದು. ಯೂಶ್ವಲಿ ಏನಾಗತ್ತೆ, ಇದಕ್ಕೆ ಸರ್ಜರಿ ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆದ್ರೆ ನಾವು ಆ ಸರ್ಜರಿಯನ್ನ ಅವಾಯ್ಡ್ ಮಾಡಬಹುದು, ಬರೀ ನಾವು ಮೆಡಿಸಿನ್ಸ್ ಇಂದ ಅಷ್ಟೇ ಟ್ರೀಟ್ಮೆಂಟ್ ಕೊಟ್ಟು ನಾರ್ಮಲ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ನಾವು ಸರ್ಜರಿಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗತ್ತೆ. ಯಾಕಂದ್ರೆ ಒಂದ್ಸಲ ನಿಮ್ದು ಟಾನ್ಸಿಲ್ಸ್ ಇರ್ಲಿ ಅಡಿನಾಯ್ಡ್ಸ್ ಇರ್ಲಿ ತೆಗೆದ್ ಬಿಟ್ರೆ ಅದನ್ನ ನೀವು ಪುನಃ ತಗೊಳ್ಲಿಕ್ಕೆ ಆಗುದಿಲ್ಲ. ಒಂದ್ಸಲ ಪಾರ್ಟ್ ತೆಗೆದ ನಂತರ ಇಟ್ ಇಸ್ ಗಾನ್. ಮತ್ತೆ ಮಕ್ಕಳಲ್ಲಿ ಅದೇ ಮೇನ್ ಇಮ್ಯುನಿಟಿ ಕೊಡೋದು ಟಾನ್ಸಿಲ್ಸ್, ಅದೇ ಹೆಲ್ಪ್ ಮಾಡೋದು ಎಲ್ಲಾ ಅಷ್ಟು ಬ್ಯಾಕ್ಟೀರಿಯಾಸ್ ಇರ್ಲಿ ಅದರಿಂದ ಮಕ್ಕಳನ್ನ ಸೇವ್ ಮಾಡೋದು ಅದೇ. ಅದನ್ನೇ ತೆಗೆದ್ ಬಿಟ್ರೆ ಮಕ್ಕಳಿಗೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಸಮಸ್ಯೆ ಬೆಳೆದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡತ್ತೆ. ಅದಕ್ಕೂ ಸಹ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇರುತ್ತೆ ಮಕ್ಕಳಲ್ಲಿ. ಆಮೇಲೆ ಮಕ್ಕಳಲ್ಲೂ ಸಹ ಸ್ಕಿನ್ ಡಿಸೀಸಸ್ಗೂ ಸಹ ಟ್ರೀಟ್ಮೆಂಟ್ ಇರುತ್ತೆ. ಮತ್ತೆ ಇನ್ನೊಂದಂದ್ರೆ ಹಾಲು ಕುಡಿಸೋ ತಾಯಿಂದ್ರೆ ಇರ್ತಾರೆ, ಹಾಲು ಎಲರ್ಜಿ ಆಗುವವರು ಕುಡಿತಾರೆ. ಹೌದು, ಹಾಲು ಕುಡಿಲಿಕ್ಕೆ ಆಗ್ತಾ ಇರಲ್ಲ ಮಕ್ಕಳಿಗೆ, ಹಾಲು ತಗೊಳ್ತಾ ಇರೋದಿಲ್ಲ, ಅವಾಗೂ ಸಹ ಟ್ರೀಟ್ಮೆಂಟ್ ಇರುತ್ತೆ. ಅಥವಾ ತಾಯಿಗೆ ಹಾಲು ಸರಿ ಬರ್ತಾ ಇರಲ್ಲ, ಅಥವಾ ಹಾಲು ಸರಿ ಬರಲಾರ್ದೆ ಗಡ್ಡೆ ಆಗ್ಬಿಡತ್ತೆ. ಸೊ ಅದಕ್ಕೂ ಸಹ ಟ್ರೀಟ್ಮೆಂಟ್ಸ್ ಇರುತ್ತೆ. ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಮತ್ತು ಯಾವ ರೀತಿ ಚಿಕಿತ್ಸೆ ಇದೆ? ಇದರಲ್ಲೂ ಸಹ ಆಲ್ಮೋಸ್ಟ್ ಎಲ್ಲ ನಿಮ್ ಕಂಪ್ಲೇಂಟ್ಸ್ ಬರ್ ಅಸ್ತಮ ಆಯಿತು. ಕೆಲವೊಬ್ಬರಿಗೆ ಬಹಳ ವರ್ಷದಿಂದ ಅಸ್ತಮ ಇರುತ್ತೆ, ಅಂಥವರಿಗೂ ಸಹ ಟ್ರೀಟ್ಮೆಂಟ್ ಇರುತ್ತೆ. ಸ್ವಲ್ಪ ಜಾಸ್ತಿ ಕೋರ್ಸ್ ಕಂಪ್ಲೀಟ್ ಮಾಡಬೇಕಾಗತ್ತೆ, ಆದರೆ ಖಂಡಿತ ಅವರಿಗೆ ನಿವಾರಣೆ ಆಗತ್ತೆ. ತುಂಬಾ ವೀಸಿಂಗ್ ಆಗ್ತಿರತ್ತೆ ಅಸ್ತಮ ಇದ್ದಾಗ. ಆಮೇಲೆ ಕಾಮನ್ ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಅಂದ್ರೆ ಶೀತ ಆಗೋದು, ಬ್ರಾಂಕೈಟಿಸ್ ಅಂತ ಹೇಳ್ತೇವೆ ಅದಾಗೋದಿರ್ಲಿ, ಫ್ಲೂ ಆಗೋದಿರ್ಲಿ, ಇವೆಲ್ಲ ಕಾಮನ್ಲಿ ಏನ್ ಡಿಸೀಸ್ ಇದೆಯೋ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಅದನ್ ಬಿಟ್ಟು ಅಂದ್ರೆ ಟಿಬಿಗೂ ಸಹ ನಮ್ಮಲ್ಲಿ ಟ್ರೀಟ್ಮೆಂಟ್ ಇರುತ್ತೆ, ಟಿಬಿ ಇರ್ಲಿ ನಿಮೋನಿಯಾ ಇರ್ಲಿ. ಬಟ್ ಮೇನ್ ಅಂದ್ರೆ ಅದೇ, ನೀವು ಎಷ್ಟು ಬೇಗ ನಮ್ ಕಡೆ ಬರ್ತಿರೋ ಅಷ್ಟೇ ನಾವು ನಿಮ್ಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗತ್ತೆ. ಈಗ ಜ್ವರ ಅಂದ ತಕ್ಷಣ ನಾವು ಮಾಮೂಲಿ ಜ್ವರ ಅಲ್ಲದೆ ಬೇರೆ ಬೇರೆ ರೀತಿಯ ಜ್ವರಗಳು ಬರ್ತಾ ಇವೆ, ಡೆಂಗ್ಯೂ ಆಗ್ಬೋದು, ಮಲೇರಿಯಾ ಆಗ್ಬೋದು, ಅಥವಾ ಟೈಫಾಯ್ಡ್ ಆಗ್ಬೋದು. ಭಿನ್ನತೆಯನ್ನು ಹೇಗೆ ಗುರುತಿಸಬಹುದು ಈ ಹೋಮಿಯೋಪತಿಯಲ್ಲಿ ಅಂತ ಒಂದು ವ್ಯವಸ್ಥೆ ಇದೆಯಾ? ಸಿಮ್ಟಮ್ಸ್ ಆಫ್ ದ ಪೇಷಂಟ್ಸ್. ಇವಾಗ ಡೆಂಗ್ಯೂ ಇರೋ ಸಿಮ್ಟಮ್ಸ್ ಬೇರೆದಿರತ್ತೆ, ಜ್ವರ ಡೆಂಗ್ಯೂ ಅಲ್ಲೂ ಇರುತ್ತೆ, ಜ್ವರ ಟೈಫಾಯ್ಡ್ ಅಲ್ಲೂ ಇರುತ್ತೆ. ಆದ್ರೆ ಒಂದು ಡಿಫರೆನ್ಸ್ ನೀವು ನೋಡಬಹುದು, ಡೆಂಗ್ಯೂ ಇದ್ದಾಗ ನಿಮ್ಗೆ ಜಾಯಿಂಟ್ ಪೇನ್ಸ್ ತುಂಬಾ ಜಾಸ್ತಿ ಇರುತ್ತೆ, ವಿಪರೀತ ತಲೆನೋವು ಇರುತ್ತೆ, ಮಂಡಿ ನೋವು ಇರುತ್ತೆ. ಆಲ್ಮೋಸ್ಟ್ ಹೇಗಂದ್ರೆ ಹೌದು, ಬ್ರೇಕ್ ಬೋನ್ ಡಿಸೀಸ್ ಅಂತೇವೆ, ಅಂದ್ರೆ ಮೂಳೆ ಮುರಿದ ಹಾಗೆ ನೋವಾಗೋದು. ಆ ಸೇಮ್ ಇಂಟೆನ್ಸಿಟಿ ನಿಮ್ಗೆ ಟೈಫಾಯ್ಡ್ ಅಲ್ಲಿ ಸೇಮ್ ಇಂಟೆನ್ಸಿಟಿ ಆಫ್ ಪೇನ್ ಇರೋದಿಲ್ಲ. ಅಲ್ಲಿ ನಿಮ್ಗೆ ಜಾಸ್ತಿ ತೊಂದರೆ ಆಗೋದೇನಂದ್ರೆ ಮೋಷನ್ ಅಲ್ಲಿ ತೊಂದರೆ ಆಗ್ತಾ ಇರೋದು. ಅವಾಗ ನಾವು ನೋಡ್ತೇವೆ ಅವರು ಮಲ ಕಲರ್ ಚೇಂಜ್ ಆಗಿರುತ್ತೆ, ಯೂರಿನ್ ಅಲ್ಲಿ ಚೇಂಜಸ್ ಬಂದಿರುತ್ತೆ. ಇವೆಲ್ಲ ಸಿಂಪ್ಟಮ್ಸ್ ನಾವು ಪೇಷಂಟ್ಸ್ ಇಂದ ತಗೊಂಡಾಗ ಆವಾಗ ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಯಲ್ಲಿ ನಾವು ಸಹ ಅವರಿಗೆ ಟೆಸ್ಟ್ ಅನ್ನ ಬರೆದು ಕೊಟ್ಟಿರ್ತೇವೆ, ಲ್ಯಾಬ್ ಟೆಸ್ಟ್. ಸೊ ಕನ್ಫರ್ಮೇಶನ್ ಗೆ ಲ್ಯಾಬ್ ಇಂದ ರಿಪೋರ್ಟ್ ಸಿಗತ್ತೆ. ಆ ರಿಪೋರ್ಟ್ಸ್ ವಿತ್ ಹೆಲ್ಪ್ ಆಫ್ ರಿಪೋರ್ಟ್ಸ್ ಅಂಡ್ ಸಿಂಪ್ಟಮ್ಸ್ ಎರಡೂ ಸೇರಿಸಿ ಆವಾಗ ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗತ್ತೆ, ಡೆಂಗ್ಯೂ ಇದೆಯಾ, ಟೈಫಾಯ್ಡ್ ಇದೆಯಾ, ಮಲೆ ಬೇರೆ ಯಾವ್ದಿದೆ ಅದನ್ನ ನೀವು ಆವಾಗ ನಾವು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗತ್ತೆ. ಅದರ ತಕ್ಕಂತೆ ಆಮೇಲೆ ಟ್ರೀಟ್ಮೆಂಟು ಸಹ ಬೇರೆ ಬೇರೆ ತರ ಔಷಧಿ ಅವ್ರಿಗೆ ಬರುತ್ತೆ. ಇನ್ನು ಈ ಗಂಟು ನೋವು ಅಥವಾ ಜಾಯಿಂಟ್ ಪೇನ್ಸ್ ಅಂತ ಹೇಳುವಂತಹದ್ದು, ಮತ್ತು ಎಷ್ಟೋ ಸಾರಿ ಈಗ ಆಸ್ಟಿಯೋಪೊರೋಸಿಸ್ ಆಗ್ಬಹುದು, ಎಲುಬು ಟೊಳ್ಳಾಗುವಂತಹದ್ದು ಇರಬಹುದು, ಅಥವಾ ಮೈಕೈ ನೋವು ಇರಬಹುದು, ಸೊಂಟ ನೋವು ಅಂತ ಇರಬಹುದು, ಈ ನೋವುಗಳಿಗೆ ಯಾವ ರೀತಿಯ ಚಿಕಿತ್ಸೆ ಇದೆ? ಈ ನೋವುಗಳಿಗೂ ಸಹ ಇವಾಗ ಜಸ್ಟ್ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಇರುವುದಿಲ್ಲ, ಅಂದ್ರೆ ಬರೀ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಅಷ್ಟೇ ನಾವು ಔಷಧಿ ಕೊಡುದಿಲ್ಲ. ರೂಟ್ ಕಾಸ್ ಏನಿದೆಯೋ ಅದನ್ನ ನೋಡ್ಬೇಕಾಗತ್ತೆ. ಯಾವಾಗ ಸ್ಟಾರ್ಟ್ ಆಯ್ತು, ಯಾಕೆ ಸ್ಟಾರ್ಟ್ ಆಯ್ತು, ಏನಾದ್ರು ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಮೀ ಆರ್ಥರೈಟಿಸ್ ಇವೆಲ್ಲ ಏನಿದೆ ನಾವು ಬಹಳಷ್ಟು ನೋಡ್ತೇವೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದೇ ಇರತ್ತೆ ಇವರಲ್ಲಿ. ಸೊ ಆಗ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅದನ್ನೆಲ್ಲ ನೋಡ್ತೇವೆ. ನೋಡ್ಬಿಟ್ಟು ಮತ್ತೆ ಲ್ಯಾಬ್ ರಿಪೋರ್ಟ್ಸ್ ಬೇಕಾಗತ್ತೆ, ಅವಾಗ ಅದನ್ನ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಹೋಗತ್ತೆ. ಇನ್ನೊಂದಂದ್ರೆ ನರದ ನೋವುಗಳು ಜಾಸ್ತಿ ಆಗಿವೆ. ಮುಂಚೆ ಎಲ್ಲ ಮಹಿಳೆಯರು ಕೂತ್ಕೊಂಡು ಕೆಲಸ ಮಾಡ್ತಿದ್ರು, ನೆಲದ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರು, ಏನಕ್ಕೆ ಅಡುಗೆ ಮಾಡೋದಿರ್ಲಿ, ಬಟ್ಟೆ ಒಗೆಯೋದಿರ್ಲಿ, ಬಾಂಡೆ ತಿಕ್ಕೋದಿರ್ಲಿ, ಇವೆಲ್ಲ ಕೂತ್ಕೊಂಡು ಮಾಡೋ ಕೆಲಸ ಇತ್ತು. ಆವಾಗ ಈ ಜಾಯಿಂಟ್ ಪೇನ್ ಸಮಸ್ಯೆನೂ ಅಷ್ಟು ಜಾಸ್ತಿ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಮಾಡೋ ಎಲ್ಲ ದಿನನಿತ್ಯದ ಕೆಲಸನೇ ಅವ್ರಿಗೆ ಎಕ್ಸಸೈಸ್ ಇರ್ತಿತ್ತು. ಇವಾಗೆಲ್ಲ ನಿಂತ್ಕೊಂಡು ಮಾಡೋದಾಗ್ಬಿಡತ್ತೆ, ಏನೇ ಕೆಲಸ ಇರಲಿ ನಿಂತ್ಕೊಂಡೇ ಆಗ್ಬಿಡತ್ತೆ. ಅಡುಗೆ ಮಾಡೋದಿರ್ಲಿ, ಬಟ್ಟೆ ಒಗೆಯೋದಿರ್ಲಿ, ಎಲ್ಲ ಕೆಲಸ ನಿಂತ್ಕೊಂಡೇ ಆಗತ್ತೆ. ಅದರಿಂದ ಇವೆಲ್ಲ ಡಿಸೀಸಸ್ ಏನ್ ಇವಾಗ ಬಂದಿದೆ, ಜಾಯಿಂಟ್ ಪ್ರಾಬ್ಲಮ್ಸ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಇವಾಗ ಆರ್ಥರೈಟಿಸ್ ಆಯ್ತು, ಗೌಟ್ ಆಯ್ತು, ಡಿಸ್ಕ್ ಪ್ರೊಲ್ಯಾಪ್ಸ್, ಇದು ಸಹ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆಗೋದಿರ್ಲಿ, ಆಮೇಲೆ ನೀವು ಹೇಳ್ದಂಗೆ ಆಸ್ಟಿಯೋಪೊರೋಸಿಸ್, ಈ ರೀತಿ ಇದಕ್ಕೆ ನಾವು ಕೆಲವೊಂದು ಏನ್ ಚೇಂಜಸ್ ಆಗಿರತ್ತೆ ದೇಹದಲ್ಲಿ. ಇವಾಗ ಮೂಳೆ ಮಧ್ಯದಲ್ಲಿ ಗ್ಯಾಪ್ ಇರತ್ತೆ, ಆ ಗ್ಯಾಪ್ ಕಡಿಮೆ ಆಗ್ಬಿಟ್ಟಿದೆ ಅನ್ನಂತರ ನಾವು ಆ ಗ್ಯಾಪ್ ಅನ್ನ ಪುನಃ ನಾರ್ಮಲಿಗೆ ತರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದ್ ಯಾವ್ದ್ರಿಂದಾನು ಆಗುದಿಲ್ಲ. ಅವಾಗ ಏನ್ ಮಾಡ್ತೇವೆ, ನಮ್ಮ ಮೆಡಿಸನ್ಸ್ ನಾವು ಕೊಡೋದು ಯಾಕಂದ್ರೆ ಇನ್ನೂ ಜಾಸ್ತಿ ಆಗ್ಬಾರ್ದು ಅಂತ ನಾವು ಮೆಡಿಕೇಶನ್ ಕೊಡತ್ತೆ. ಎಷ್ಟು ಚೇಂಜಸ್ ಆಲ್ರೆಡಿ ಆಗಿದ್ಯೋ ಬಾಡಿಯಲ್ಲಿ ಆಗಿದೆ, ಅದೇ ಸ್ಥಿತಿಯಲ್ಲಿ ಇರ್ಲಿ. ಮತ್ತೆ ಅದರಿಂದ ಏನಾಗತ್ತೆ, ನರದ ನೋವುಗಳು ಏನಿರತ್ತೆ ಆ ನೋವನ್ನ ತಡೆಯಲು ನಾವು ಮೆಡಿಸನ್ಸ್ ಅನ್ನ ಕೊಟ್ಟಿರ್ತೇವೆ. ಎಷ್ಟು ಡ್ಯಾಮೇಜ್ ಆಗಿದ್ಯೋ ಇನ್ನೂ ಹೆಚ್ಚಿಗಾಗಬಾರ್ದು, ಎಷ್ಟಕ್ಕಿದ್ಯೋ ಅಷ್ಟಕ್ಕೇನೆ ಆ ಡಿಸೀಸ್ ಪ್ರೋಗ್ರೆಸ್ ಆಗಬಾರ್ದು, ಎಷ್ಟಕ್ಕಿದ್ಯೋ ಅಲ್ಲೇ ಸ್ಟಾಪ್ ಆಗ್ಬೇಕಂತ ಹೇಳಿ ಮೆಡಿಸನ್ಸ್ ಕೊಡ್ತೇವೆ ಅದಕ್ಕೆ. ಭೂಷಣ್, ನೀವು ನರದ ಬಗ್ಗೆ ಪ್ರಸ್ತಾಪ ಮಾಡಿದ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಇತ್ತೀಚಿನ ವರ್ಷಗಳಲ್ಲಿ ಈ ಮರೆಯುವ ಕಾಯಿಲೆ ಆಗ್ಬಹುದು, ಅಲ್ಜೀಮರ್ ಆಗ್ಬಹುದು, ಇಂತಹ ನರಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇವೆ. ಇವುಗಳಿಗೆಲ್ಲ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆಯಾ? ಚಿಕಿತ್ಸೆ ಇದೆ. ಇವೆಲ್ಲ ಡಿಸೀಸಸ್, ಇವಾಗ ಅಲ್ಝೈಮರ್ಸ್ ಇರ್ಲಿ, ಪಾರ್ಕಿನ್ಸನ್ಸ್ ಡಿಸೀಸಸ್ ಇರ್ಲಿ, ಇವು ಪ್ರೋಗ್ರೆಸಿವ್ ಡಿಸೀಸಸ್. ಅಂದ್ರೆ ಬೆಳೀತಾ ಹೋಗತ್ತೆ. ನಾವು ಮೆಡಿಸನ್ ಇಂದ ಏನ್ ಮಾಡಬಹುದು, ಆ ಬೆಳವಣಿಗೆಯನ್ನ ತುಂಬಾ ನಿಧಾನ ಮಾಡಬಹುದು. ಇವಾಗ ಅನ್ಕೊಳ್ಳಿ, ಒಂದು ವರ್ಷದಲ್ಲಿ ಏನ್ ಚೇಂಜಸ್ ಅವರು ದೇಹದಲ್ಲಿ ಆಗ್ಬಹುದು, ಅದನ್ನ ನಾವು 5 ವರ್ಷಕ್ಕೆ 10 ವರ್ಷಕ್ಕೆ ಮುಂದೂಡಬಹುದು ಮೆಡಿಸನ್ಸ್ ಇಂದ. ಮತ್ತೆ ಏನ್ ಸಿಂಪ್ಟಮ್ಸ್ ಇದೆಯೋ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೇನೆ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಆಗತ್ತೆ. ಅದರಲ್ಲಿ ಅವ್ರ ಕೈ ಮೇಲೆ ಅವರಿಗೆ ನರದ ಮೇಲೆ ಕಂಟ್ರೋಲ್ ಇರಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯ ಆಗುದಿಲ್ಲ. ಆದ್ರೆ ಈ ಚೇಂಜಸ್ ಅನ್ನ ಅವರು ಅವರಿಗೆ ಮುಂಚಿತವಾಗಿ ತಿಳಿತಾ ಬಂದಿರತ್ತೆ, ಹೌದು, ಗೊತ್ತಾಗತ್ತೆ, ಗುರ್ತಿಸಬಹುದು. ಅವಾಗೇನೆ ಅವ್ರು ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಅದನ್ನ ಇನ್ನೂ ಹೆಚ್ಚು ಆಗ್ಲಾರ್ದೆ ನಾವು ಅದನ್ನ ತಡಿಬಹುದು. ಆದ್ರೆ ಆಲ್ರೆಡಿ ಡಿಸೀಸ್ ತುಂಬಾ ಪ್ರೋಗ್ರೆಸ್ ಆಗಿದೆ, ಬಹಳಷ್ಟು ಚೇಂಜಸ್ ಬಂದ್ಬಿಟ್ಟಿದೆ ಅಂದವಾಗ ನಾವು ಅದನ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಯಾವ್ದ್ರಲ್ಲೂ ಸಹ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ಬಿಡತ್ತೆ ಅವಾಗ. ಯಾಕಂದ್ರೆ ಇವು ಹೆಂಗ್ ಯಾವ ತರ ಡಿಸೀಸಸ್ ಅಂದ್ರೆ, ಇದಕ್ಕೆ ಎಂಡ್ ಇರೋದು ಡೆತ್, ಅಲ್ಲೇ ಅದು ಎಂಡ್ ಆಗೋದು. ಆದ್ರೆ ಜಸ್ಟ್ ಏನು ವಿತ್ ಮೆಡಿಸಿನ್ಸ್ ನಾವು ಅದನ್ನ ಮುಂದೂಡಬಹುದು ಆ ರೀತಿಯಲ್ಲಿ. ಹಾಗೆ ಸರ್, ಈಗ ಇನ್ನೊಂದು ವಿಚಾರ, ಈ ಜೀರ್ಣ ಕ್ರಿಯೆಗೆ ಸಂಬಂಧಪಟ್ಟಂತಹದ್ದು ಅಥವಾ ಜೀರ್ಣ ವ್ಯೂಹಕ್ಕೆ ಸಂಬಂಧಪಟ್ಟಂತಹದ್ದು, ಎಷ್ಟೋ ಬಾರಿ ಹೇಳುವಂತದ್ದು ಎಸಿಡಿಟಿ ಇದೆ, ಮತ್ತೆ ಅಜೀರ್ಣ ಆಗ್ತದೆ, ಮತ್ತೆ ಗ್ಯಾಸ್ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳಿ, ಇಂತಹ ಸಮಸ್ಯೆಗಳಿಗೆ ಹೇಗೆ ಪರಿಹಾರ? ಇದರಲ್ಲೂ ಸಹ ನಾವು ಇವಾಗ ಆಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇವಾಗ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಇಲ್ಲಿ ಫಸ್ಟ್ ಗೆ ನಾನು ಹೇಳ್ತೇನೆ ಏನಂದ್ರೆ, ಪೇಷಂಟ್ಸ್ ಬಂದು ಕೇಳ್ತಾರೆ ಸೈಡ್ ಎಫೆಕ್ಟ್ ಇದೆಯಾ ಇಲ್ಲ ಮೆಡಿಸನ್ಸ್ ದು ಅಂತ. ಆದ್ರೆ ಏನ್ ಇವಾಗ ಜನ ತಿಂತಿದ್ದಾರೆ, ಕಣ್ ಮುಂದೆ ಅವರಿಗೆ ಕಾಣಿಸುತ್ತೆ, ಅವ್ರಿಗೆ ಆಲ್ರೆಡಿ ಗೊತ್ತಿರತ್ತೆ ಇದು ತಿಂದ್ರೆ ಸೈಡ್ ಎಫೆಕ್ಟ್ ಇರತ್ತೆ ಅಂತ. ಆಹಾರದ್ದೇ ಸೈಡ್ ಎಫೆಕ್ಟ್ ಗೊತ್ತಿರತ್ತೆ ಅವರಿಗೆ, ಆದ್ರೂ ಸಹ ಅಂತ ಆಹಾರ ತಿನ್ನೋ ಮುಂಚೆ ಅವ್ರು ಯೋಚನೆ ಮಾಡಲ್ಲ. ಸಾಫ್ಟ್ ಡ್ರಿಂಕ್ ಬೇಕಾಗ್ತದೆ, ಹೌದು ಬೇಕೇ ಬೇಕು, ಅವ್ರಿಗೆ ಗೊತ್ತಿದೆ ಇದು ಕುಡಿದ್ರೆ ತೊಂದರೆ ಆಗತ್ತೆ, ಆದ್ರೆ ಬಿಡಕ್ಕಾಗಲ್ಲ ಅವರಿಗೆ. ಆ ರೀತಿಯಲ್ಲಿ ಸೊ ಆಸಿಡಿಟಿ ಆಗ್ಲಿ, ಕಾನ್ಸ್ಟಿಪೇಷನ್ ಆಗ್ಲಿ, ಪೈಲ್ಸ್ ಆಗ್ಲಿ, ಆಮೇಲೆ ಪಿತ್ತಕೋಶದಲ್ಲಿ ಹರಳಾಗೋದು, ಕಲ್ಲಾಗೋದು, ಹೌದು ಕಿಡ್ನಿ ಸ್ಟೋನ್ಸ್ ಆಯ್ತು, ಕಿಡ್ನಿ ಇನ್ಫೆಕ್ಷನ್ಸ್ ಆಯ್ತು, ಅದಕ್ಕೆ ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ಸ್ ಆಗೋದಿರ್ಲಿ, ಆಮೇಲೆ ಹೊಟ್ಟೆ ಒಳಗಡೆ ಅಲ್ಸರ್ಸ್ ಆಗ್ಬಿಡತ್ತೆ, ಪೆಪ್ಟಿಕ್ ಅಲ್ಸರ್ಸ್ ಅಂತೇವೆ ನಾವು. ಅದು ಯಾವಾಗ ಆಗತ್ತೆ, ತುಂಬಾ ಆಸಿಡಿಟಿ ಆಗಿ ತುಂಬಾ ವರ್ಷದ ಆಸಿಡಿಟಿ ಇದ್ ಬಿಟ್ಟು ನಂತರ ಅದು ಪೆಪ್ಟಿಕ್ ಅಲ್ಸರ್ಸ್ ಗೆ ಕನ್ವರ್ಟ್ ಆಗ್ಬಿಡತ್ತೆ, ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ. ಆಮೇಲೆ ಕೆಲವೊಬ್ಬರಿಗೆ ಇವಾಗ ನಾವು ಊಟ ತಗೊಂಡಿರ್ತೇವೆ ಅದು ನಮ್ ಹೊಟ್ಟೆಗೆ ಹೋಗ್ಬಿಡತ್ತೆ, ಕೆಲವೊಬ್ಬರಲ್ಲಿ ಏನಾಗ್ಬಿಡತ್ತೆ ಆ ಪ್ರೋಸೆಸ್ ಸರಿಯಾಗಿ ಆಗ್ತಾ ಇರಲ್ಲ, ತಿಂದಿರೋದು ರಿಟರ್ನ್ ಆಗಿ ಮೇಲೆ ಬರ್ತಾ ಇರತ್ತೆ. ಸೊ ಅದರಿಂದ ಅವರಿಗೆ ಇವಾಗ ಒಂದು ವಾಲ್ವ್ ಅಂತ ಇರತ್ತೆ ನಮ್ ಇಸೋಫೇಗಸ್ ಅಲ್ಲಿ, ಹೌದು, ಒಂದು ಅದೊಂದು ಓಪನಿಂಗ್ ತರ ಇರತ್ತೆ, ಯಾವಾಗ ನಾವು ನುಂಗ್ತೇವೆ ಊಟ ಒಳಗಡೆ ಹೋಗತ್ತೆ ಅದು ಕ್ಲೋಸ್ ಆಗ್ಬಿಡತ್ತೆ. ಆ ಕ್ಲೋಸ್ ಆಗಿದ್ದಕ್ಕೆ ಪುನಃ ಮೇಲೆ ಊಟ ಮೇಲೆ ಬರಬಾರದು. ಕೆಲವೊಬ್ರು ಏನಾಗತ್ತೆ, ವಾಲ್ ಓಪನಿಂಗ್ ಕ್ಲೋಸ್ ಆಗೋದು ಸರಿಯಾಗಿ ಆಗ್ತಾ ಇರಲ್ಲ, ಅಲ್ಲಿ ಡ್ಯಾಮೇಜ್ ಆಗಿರತ್ತೆ, ಅದರಿಂದ ಸಹ ತುಂಬಾ ಜಾಸ್ತಿ ಆಸಿಡಿಟಿ ಆಗ್ತಾ ಇರತ್ತೆ. ಅಂತದಕ್ಕೂ ಸಹ ನೀವು ಟ್ರೀಟ್ಮೆಂಟ್ ಅವೈಲೇಬಲ್ ಇರತ್ತೆ. ಇನ್ನೊಂದು ವಿಚಾರವನ್ನು ನೀವು ಆವಾಗಲೇ ಪ್ರಸ್ತಾಪ ಮಾಡಿದ್ರಿ, ವೆರಿಕೋಸ್ ವೇನ್, ಇದರ ಬಗ್ಗೆ ಯಾವ ರೀತಿ ಚಿಕಿತ್ಸೆ ಇದೆ? ಇದರಲ್ಲೂ ಸಹ ಬಹಳ ಇಫೆಕ್ಟಿವ್ ಇದೆ ಚಿಕಿತ್ಸೆ. ವೆರಿಕೋಸ್ ವೇನ್ಸ್ ಗೆ ನಿಮ್ಗೆ ಇನ್ನೊಂದು ಆಪ್ಷನ್ಸ್ ಇರತ್ತೆ, ಸರ್ಜರಿ ಒಂದೇ ಆಪ್ಷನ್ಸ್ ಇರತ್ತೆ. ಸರ್ಜರಿ ಮಾಡ್ತಾರೆ, ಎಲ್ಲಿ ವೆರಿಕೋಸ್ ವೇನ್ಸ್ ಆಗಿದೆಯೋ ಅಲ್ಲಿ ಕೆಲವೊಂದು ಇಂಜೆಕ್ಷನ್ಸ್ ಅನ್ನ ಹಾಕಿ ಕ್ಲಿಯರ್ ಅಪ್ ಮಾಡ್ತಾರೆ. ಬಟ್ ಸಮಟೈಮ್ಸ್ ಅದು ಪೇನ್ಫುಲ್ ಇರುತ್ತೆ. ಹೌದು, ಮತ್ತೆ ಕೆಲವೊಂದ್ಸಲ ಮಾಡಿದ ನಂತರ ತೊಂದರೆ ಹೆಚ್ಚಾಗ್ಬಿಡತ್ತೆ, ಆ ರೀತಿಯಲ್ಲೂ ಇದೆ. ಇದು ಹೋಮಿಯೋಪತಿಯಲ್ಲಿ ಹೇಗೆ ಟ್ರೀಟ್ಮೆಂಟ್ ಅಂದ್ರೆ, ಓನ್ಲಿ ಮೆಡಿಕೇಶನ್ಸ್ ಇರುತ್ತೆ, ಕೆಲವೊಂದು ಆಯಿಲ್ಸ್ ಕೊಟ್ಟಿರ್ತೇವೆ ಹಚ್ಕೊಳ್ಳಿಕ್ಕೆ, ಏನು ರಕ್ತ ಹೆಪ್ಪಗಟ್ಟಿದ್ಯೋ ಅದು ಕರಗ್ಲಿ ಅಂತ ಹೇಳಿ, ಮತ್ತೆ ಕೆಲವೊಂದು ಎಕ್ಸಸೈಸಸ್ ಅನ್ನ ಹೇಳಿರ್ತೇವೆ. ಇಲ್ಲೂ ಸಹ ಸೇಮ್ ಪಾಯಿಂಟ್ ನ ಇನ್ನೊಂದ್ಸಲ ಹೇಳ್ತೇನೆ, ಮಹಿಳೆಯರು ತುಂಬಾ ಜಾಸ್ತಿ ಹೊತ್ತು ನಿಂತ್ಕೊಂಡು ಏನ್ ಕೆಲಸ ಮಾಡ್ತಾರೋ ಅದನ್ನ ಆದಷ್ಟು ಕಡೆಗಡಿಸ್ಲಿಕ್ಕೆ ಟ್ರೈ ಮಾಡಬೇಕು. ಈ ವೆರಿಕೋಸ್ ವೇನ್ಸ್ ಅನ್ನೋದು ಆಕ್ಯುಪೇಷನಲ್ ಡಿಸೀಸ್ ಅಲ್ಲಿ ಬರುತ್ತೆ. ಯಾರು ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡ್ತಾರೋ ಅಂದ್ರೆ, ಒಂದ್ ಎರಡು ವರ್ಷಕ್ಕದ್ ಬರೋ ಅಂತದಲ್ಲ, ಒಂದ್ 10-20 ವರ್ಷ ಅವ್ರು ಮಾಡೋ ವರ್ಕ್ ಹಾಗೆ ನಿಂತ್ಕೊಂಡಿರೋದೇ ಜಾಸ್ತಿ ಇರುತ್ತೆ. ಟ್ರಾಫಿಕ್ ಪೊಲೀಸ್ ಆಗ್ಲಿ, ಪೊಲೀಸ್ ಅವ್ರಾಗ್ಲಿ, ಅವ್ರು ನಿಂತ್ಕೊಂಡಿರೋದು ಜಾಸ್ತಿ, ಟೀಚರ್ಸ್ ಆಗ್ಲಿ ಅವರು. ಆದ್ರೆ ಯಾರಿಗೆ ಪಾಸಿಬಲ್ ಆಗತ್ತೆ, ಮನೆಯಲ್ಲಿ ಯೂಶುವಲಿ ಹೌಸ್ ವೈಫ್ಸ್ ಇರ್ತಾರೆ, ಅವ್ರ ಆದಷ್ಟು ಯಾವುದನ್ನ ನೀವು ಕೂತ್ಕೊಂಡು ಮಾಡಬಹುದು ಅದನ್ನ ಕೂತ್ಕೊಂಡು ಮಾಡಿ, ತರಕಾರಿ ಹೆಚ್ಚು ಹೌದು ಕೂತ್ಕೊಂಡು ಮಾಡಬಹುದು, ನಿಂತ್ಕೊಂಡೇ ಮಾಡ್ಬೇಕಂತಿಲ್ಲ. ಸೊ ಈ ವೆರಿಕೋಸ್ ವೇನ್ಸ್ ಗೆ ಟ್ರೀಟ್ಮೆಂಟ್ ಇದೆ. ಈಗ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆ ಅಂತ ಹೇಳಿದ್ರಿ. ಈಗ ಆರೋಗ್ಯ ಸಮಸ್ಯೆಗಳು ಬರುವುದಕ್ಕಿಂತ ಮೊದಲು ಆರೋಗ್ಯ ರಕ್ಷಣೆ ಹೇಗೆ, ಆರೋಗ್ಯದ ಏರುಪೇರು ಆಗದ ಹಾಗೆ ಯಾವ ರೀತಿ ಜೀವನ ಕ್ರಮ ಇರಬೇಕು ಅಂತ, ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಆಯ್ಕೆ ಮಾಡೋ ಆಹಾರ. ನಿಮ್ಮ ಹೆಲ್ತ್ ನಿಮ್ ಕೈಯಲ್ಲೇ ಇದೆ. ಹೌದು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ನೀವೇನ್ ಆಹಾರ ತಗೊಳ್ತಿರೋ ಅದು ನಿಮ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ನೀವು ಫಿಸಿಕಲ್ ಆಕ್ಟಿವಿಟೀಸ್ ಎಷ್ಟು ಇಟ್ಕೋತಿರೋ ಅದು ಸಹ ನಿಮ್ ಕೈಯಲ್ಲೇ ಇರುತ್ತೆ. ಇವೆರಡು ಇಂಪಾರ್ಟೆಂಟ್. ನೀವು ಹೆಲ್ದಿ ತಿನ್ನಿ, ಒಳ್ಳೇದೇ ತಿನ್ನಿ, ಆದಷ್ಟು ಆಕ್ಟಿವ್ ಇರಿ. ವಾಕಿಂಗ್ ಆಗ್ಲಿ, ಫಿಸಿಕಲ್ ಆಕ್ಟಿವಿಟೀಸ್ ಆಗ್ಲಿ. ಇವಾಗ ಸೆಡೆಂಟರಿ ಲೈಫ್ ಬಹಳ ಆಗ್ಬಿಟ್ಟಿದೆ. ಇವಾಗ ಐಟಿ ಅಲ್ಲಿ ವರ್ಕ್ ಮಾಡೋರು ಆಪ್ಷನ್ ಇಲ್ಲ, 8 ಗಂಟೆ ಕೂತ್ಕೊಂಡು ಮಾಡ್ಲೇಬೇಕು. ಆದ್ರೆ ಅಟ್ ಲೀಸ್ಟ್ ಬಾಕಿ ಟೈಮ್ ಏನಿದೆಯೋ ಆದಷ್ಟು, ಎಷ್ಟಾಗತ್ತೆ, ಅಟ್ ಲೀಸ್ಟ್ 1 ಅವರ್. ನಿಮ್ಗೆ ಜಾಸ್ತಿ ಟೈಮ್ ತೆಗಿಲಿಕ್ ಆಗಲ್ವಾ, 1 ಅವರ್ ಅರ್ಧ ಗಂಟೆ ಆದ್ರೂ ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ವ್ಯಾಯಾಮ. ಹೌದು, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಫುಡ್, ಇವಾಗ ನಾವು ಸೀ ಸೈಡ್ ಅಲ್ಲಿ ಇರೋರು, ಬೀಚ್ ಸೈಡ್ ಇರೋರು, ನೀವು ಬೀಚಿಗೆ ಹೋಗಿ ನೋಡಿ, ಸಣ್ಣ ಸಣ್ಣ ಮಕ್ಳು ಇರ್ತಾರೆ, ಅವರಿಗೆ ಗೋಬಿ ಮಂಚೂರಿ ತಿನ್ನಿಸ್ತಾರೆ, ಚಾಟ್ಸ್ ತಿನ್ನಿಸ್ತಾರೆ, ಅದ್ರ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಆ ಅಷ್ಟು ಸಣ್ಣ ವಯಸ್ಸಿಂದಾನೇ ನೀವು ಜಂಕ್ ಫುಡ್ ಕೊಡ್ತಾ ಇದ್ದೀರಾ. ಇವಾಗ ನಾವು ಎಷ್ಟೋ ಕೇಳ್ತೇವೆ, ಸಣ್ಣ ಸಣ್ಣ ವಯಸ್ಸಲ್ಲಿ ಇವಾಗ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಬರ್ತಾ ಇದೆ ಅಂತ ಹೇಳಿ. ಅದು ಯಾಕೆ, ಒಂದು ಕಾರಣ ಇದು ಇದೆ, ಮಕ್ಕಳಲ್ಲಿ ಅದು ಅಷ್ಟು ನಮ್ಗೆ ಕಾಣಿಸ್ ಬರೋದಿಲ್ಲ, ನಾವು ಯೋಚನೆ ಮಾಡುದಿಲ್ಲ. ಆದ್ರೆ ಇವಾಗ ಅಂತೇವೆ, ಇವಾಗ ಹಾರ್ಟ್ ಅಟ್ಯಾಕ್ಗೆ ಮೇನ್ ರೀಸನ್ ಇಸ್ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಹೆಚ್ಚಾಗಿ ಅದು ಒಂದು ಮೇನ್ ಫ್ಯಾಕ್ಟರ್ ಆಗತ್ತೆ ಹಾರ್ಟ್ ಅಟ್ಯಾಕ್ಗೆ. ಅದು ಯಾಕೆ ಆ ಕೊಲೆಸ್ಟ್ರಾಲ್ ಬಂತು, ಅದು ಬರೋದು ನಾವು ತಿನ್ನೋ ಆಹಾರದಿಂದ. ಮುಂಚೆ ಎಲ್ಲ ನಾವು ಸಣ್ಣವ್ರು ಇರುವಾಗ, ಇವಾಗಿನ ಮಕ್ಳು ಈ ವಯಸ್ಸಿಗೆ ಏನ್ ತಿಂತಾರೋ, ನಮ್ಗೆ ಅಷ್ಟು ಆಹಾರ ಇರ್ಲಿಲ್ಲ ಮನೆಯಲ್ಲೇ. ಹೌದು, ಇತ್ತು. ಆದ್ರೆ ಇವಾಗ ನೀವು ಎಷ್ಟು ಸಣ್ಣ ವಯಸ್ಸಿಂದಾನೇ ಮಕ್ಕಳಿಗೆ ಮನೆದೇ ಆಹಾರ ಕೊಟ್ಟು ಬರ್ತಿರೋ, ಅಷ್ಟೇ ಅವರು ಹೆಲ್ದಿ ಆಗಿರ್ತಾರೆ. ನೀವು ಮನೆದೇ ಆಹಾರ ತಿನ್ನಿ, ಮಕ್ಕಳಿಗೂ ಅದೇ ರೂಢಿ ಕಲಸಿ. ಹೊರಗಡೆ ತಿನ್ನೋ ಹವ್ಯಾಸ ಇರತ್ತೆ, ಅಪರೂಪಕ್ಕೆ ಯಾವಾಗಾದ್ರೂ ತಿನ್ನಿ, ನೋ ಪ್ರಾಬ್ಲಮ್. ಎಂಜಾಯ್ಮೆಂಟ್ ಅಂತೂ ಅವಾಗ ಇವಾಗ ಬೇಕನ್ಸುತ್ತೆ. ಕೊನೆಯದಾಗಿ ಡಾಕ್ಟ್ರೆ, ಈ ಹೋಮಿಯೋಪತಿ ಚಿಕಿತ್ಸೆಯ ಬಗ್ಗೆ ನಮ್ಮ ಕೇಳುಗರಿಗೆ ಏನು ಧೈರ್ಯದ ಮಾತನ್ನ ಹೇಳ್ತೀರಿ ನೀವು? ಧೈರ್ಯದ ಮಾತಂದ್ರೆ, ಖಂಡಿತ ನಿಮ್ಗೆ ಏನ್ ಸಮಸ್ಯೆ ಇದೆಯೋ ಅದಕ್ಕೆ ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಇದ್ದೇ ಇದೆ. ನೀವು ಟ್ರೀಟ್ಮೆಂಟ್ ಸ್ಲೋ ಆಗತ್ತೆ, ಸೈಡ್ ಎಫೆಕ್ಟ್ ಇರತ್ತೇನೋ ಅಂತ ಇವ್ ಯಾವುದು ಥಾಟ್ ಇಟ್ಕೋಬೇಕಂತಿಲ್ಲ. ಕೆಲವೊಂದು ಸಮಸ್ಯೆಗಳಿಗೆ ಹೌದು ಟೈಮ್ ತಗೊಳತ್ತೆ, 1 ವರ್ಷ ತನಕ ದೀರ್ಘಕಾಲ ಕಾಯಿಲೆ ಇರ್ತದೆ. ಹೌದು, ಕಾಯಿಲೆಯೂ ಇರುತ್ತೆ. ಆದ್ರೆ ಇನ್ನು ಒಂದ್ಸಲ ನಿಮ್ಗೆ ಗುಣ ಆದ ಕಾಯಿಲೆ ಪುನಃ ಬರೋ ಚಾನ್ಸಸ್ ತುಂಬಾ ಕಡಿಮೆ, ಟೈಮ್ ತಗೊಳತ್ತೆ. ಆದ್ರೆ ಒಂದ್ಸಲ ನಿಮ್ಗೆ ಪರಿಹಾರ ಆಯ್ತು, ಇದು ಪುನಃ ಮತ್ತೆ ಆ ರೋಗ ನಿಮ್ಗೆ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಜನರಲ್ಲೂ ಕೂಡ ಈ ಅವೇರ್ನೆಸ್ ಬರಬೇಕು ಹೋಮಿಯೋಪತಿ ಬಗ್ಗೆ. ಅವರು ಸಹ ಹೋಮಿಯೋಪತಿಯನ್ನ ಫಸ್ಟ್ ಚಾಯ್ಸ್ ಅಂತ ನೋಡ್ಬೇಕು. ಸ್ವಯಂ ವೈದ್ಯ ಪದ್ಧತಿ ಮಾಡಬಾರ್ದು. ಬಹಳ ಒಳ್ಳೆಯ ಮಾತನ್ನು ಹೇಳಿರಿ ಡಾಕ್ಟರ್ ಅಪರ್ಣಾ ಕಿಂಡಲ್ಕರ್ ಅವರೇ. ಹೋಮಿಯೋಪತಿ ಚಿಕಿತ್ಸಾ ವಿಧಾನದಲ್ಲಿ ಯಾವ ರೀತಿ ಬೇರೆ ಬೇರೆ ಕಾಯಿಲೆಗಳಿಗೆ ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ. ನಮಸ್ಕಾರ. ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಕಾರವಾರದ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಅಪರ್ಣಾ ಕಿಂದಳ್ಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.